ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕೇಳಿ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸೌಮ್ಯಕುಮಾರಿ, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕಾ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಶಿವಮೊಗ್ಗ. ನಾನು ಇವತ್ತು ಏಲಕ್ಕಿ ಬೀಜದ ಆಯ್ಕೆ ಮತ್ತು ಸಸಿ ಉತ್ಪಾದನೆಯ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಏಲಕ್ಕಿ ಬೆಳೆಯನ್ನು ಜನರಲ್ ಆಗಿ ಸಾಂಬಾರು ಬೆಳೆಗಳ ರಾಣಿ ಎಂದೇ ಪ್ರತ್ಯೇಕಿಸಲಾಗಿದೆ. ಏಲಕ್ಕಿಯು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಉತ್ತಮ ಮಟ್ಟದ ಏಲಕ್ಕಿ ತೋಟವನ್ನು ಅಭಿವೃದ್ಧಿಪಡಿಸಲು ಹೆಚ್ಚು ಇಳುವರಿ ಕೊಡುವ ತಳಿಗಳ ಬೀಜದ ಆಯ್ಕೆ ಮತ್ತು ಸಸಿಗಳನ್ನು ಉತ್ಪಾದಿಸುವುದು ಅತಿ ಮುಖ್ಯವಾಗಿದೆ. ಆಯ್ದ ಗಿಡಗಳ ಕಂದುಗಳನ್ನು ಬಳಸಬೇಕಾಗುತ್ತೆ ಕೆಲವು ಸತಿ, ಯಾಕಂದರೆ ಇದರಲ್ಲಿ ಕಂದುಗಳನ್ನು ಸಹ ಸಸಿಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತಿದೆ. ಕರ್ನಾಟಕದಲ್ಲಿ ಹೆಚ್ಚಾಗಿ ಬೀಜಗಳ ಮೂಲಕ ಉತ್ಪಾದಿಸಿದ 9-10 ತಿಂಗಳ ಏಲಕ್ಕಿ ಸಸಿಗಳನ್ನು ತೋಟಗಳಲ್ಲಿ ನಾಟಿ ಮಾಡಲು ಉಪಯೋಗಿಸಲಾಗುತ್ತಿದೆ. ಇದರಲ್ಲಿ ನಾವು ಮೊದಲನೆಯದಾಗಿ ಬೀಜದ ಆಯ್ಕೆಯ ಬಗ್ಗೆ ನೋಡೋಣ. ಉತ್ತಮ ಏಲಕ್ಕಿ ಬೀಜದ ಆಯ್ಕೆಯಲ್ಲಿ ಅಧಿಕ ಇಳುವರಿ ನೀಡುವ ರೋಗರಹಿತವಾದ 3-4 ವರ್ಷದ ತಾಯಿ ಗಿಡಗಳನ್ನು ಆರಿಸಿ ಅವುಗಳಿಂದ ಬಲಿತ ಪಕ್ವವಾದ ತಿಳಿ ಹಳದಿ ಬಣ್ಣದ 2ನೇ ಕೊಯ್ಲಿನ ಕಾಯಿಗಳನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. 2ನೇ ಕೊಯ್ಲು ಅಂತ ಹೇಳಿದರೆ ಸೆಪ್ಟೆಂಬರ್ 1ನೇ ವಾರ ಸಿಗುತ್ತೆ, ಅಂಥ ಕಾಯಿಗಳನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಈ ರೀತಿ ಆಯ್ಕೆ ಮಾಡಿರುವ ಬೀಜಗಳನ್ನು ಕಾಯಿಗಳಿಂದ ಬಿಡಿಸಿ ಮೇಲಿನ ಲೋಳೆ ಅಂತ ಪದಾರ್ಥಗಳನ್ನು ತೆಗಿಬೇಕಾಗತ್ತೆ. ಇದನ್ನು ತೆಗಿಬೇಕಂತ ಹೇಳಿದರೆ ಮೊದಲನೇದಾಗಿ ನುಣ್ಣನೆಯ ಬೂದಿಯನ್ನು ತಗೊಂಡು ಅದರ ಜೊತೆ ಬೆರೆಸಿ ಚೆನ್ನಾಗಿ ಉಜ್ಜಬೇಕು. ಉಜ್ಜುವುದರಿಂದ ಮೇಲ್ಗಡೆ ಇರುವಂತಹ ಲೋಳೆಯ ಪದಾರ್ಥ ಕಡಿಮೆ ಆಗುತ್ತದೆ. ಅದಾದ ನಂತರ ಇದನ್ನು ತೊಳೆದು ನೆರಳಿನಲ್ಲಿ ಒಣಗಿಸಬೇಕಾಗುತ್ತದೆ. ನಂತರ ಈ ಬೀಜಗಳನ್ನು ಸಂಸ್ಕರಿಸಿ ತಕ್ಷಣ ಬಿತ್ತನೆಗೆ ಉಪಯೋಗಿಸಬೇಕಾಗುತ್ತದೆ. ಇದನ್ನು ಜಾಸ್ತಿ ದಿನ ನಾವು ಸ್ಟೋವ್ ಇಟ್ಕೊಳ್ಬಾರ್ದು. ಈ ಬೀಜಗಳನ್ನು 10 ದಿವಸಗಳಿಗಿಂತ ಜಾಸ್ತಿ ಇಟ್ಕೊಂಡ್ರೆ ಮೊಳಕೆ ಒಡೆಯುವ ಪ್ರಮಾಣ ಕಡಿಮೆ ಆಗುತ್ತದೆ. ಸೆಪ್ಟೆಂಬರ್ ತಿಂಗಳು ಬಿತ್ತನೆಗೆ ತುಂಬ ಸೂಕ್ತವಾದ ಕಾಲವಾಗಿದ್ದು ಅನಂತರ ಬಿತ್ತನೆ ಮಾಡುವುದು ಸೂಕ್ತವಲ್ಲ, ಇದರಿಂದ ಮೊಳಕೆಯ ಪ್ರಮಾಣವು ಕೂಡ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಇದರಲ್ಲಿ ಏಲಕ್ಕಿ ಬೀಜದ ಸಂಸ್ಕರಣೆ ಬಹಳ ಮುಖ್ಯವಾದುದು. ಈ ಸಂಸ್ಕರಣೆಯ ವಿಧಾನವು ತಾಂತ್ರಿಕತೆಯನ್ನು ಒಳಗೊಂಡಿರುವುದರಿಂದ ರೈತರಿಗೆ ಸರಿಯಾದ ಮಾಹಿತಿ ಇರುವುದಿಲ್ಲ. ಆದ್ದರಿಂದ ಏನಾಗ್ತಿದೆ ಅಂತ ಹೇಳಿದರೆ ಇವಾಗ ಸಂಶೋಧನಾ ಕೇಂದ್ರದಲ್ಲೇ ಸಂಸ್ಕರಣೆ ಮಾಡಿ ಬೀಜಗಳನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಈ ಬೀಜಗಳನ್ನು ಹೆಂಗೆ ಸಂಸ್ಕರಣೆ ಮಾಡುವುದು ಅಂತ ನಾನು ಹೇಳ ಬಯಸ್ತೇನೆ. ಏಲಕ್ಕಿ ಬೀಜದ ಮೇಲ್ಪದರ ತುಂಬ ದಪ್ಪವಾಗಿರುತ್ತೆ, ಆಮೇಲೆ ಅದರ ಮೇಲ್ಗಡೆ ಲೋಳೆ ಅಂತ ಅಂಶದಿಂದ ಕೂಡಿರುತ್ತದೆ. ಆದ್ದರಿಂದ ಮೊಳಕೆ ಒಡೆಯುವುದು ವಿಳಂಬವಾಗುತ್ತದೆ. ಹಾಗಾಗಿ ಬೇಗ ಮೊಳಕೆಯೊಡೆಯುವಂತೆ ಮಾಡಲು ಬೀಜ ಸಂಸ್ಕರಣೆ ತುಂಬಾ ಮುಖ್ಯವಾಗಿರುತ್ತೆ. ಏಲಕ್ಕಿ ಬೀಜದ ಸಂಸ್ಕರಣೆಯಲ್ಲಿ 1 ಕೆಜಿ ಬೀಜಕ್ಕೆ 25% ನೈಟ್ರಿಕ್ ಆಮ್ಲದ ದ್ರಾವಣವನ್ನು ಉಪಯೋಗಿಸ್ಕೋಬೇಕು. 25% ಅಂತ ಹೇಳಿದ್ರೆ 250 ml ನೈಟ್ರಿಕ್ ಆಮ್ಲಕ್ಕೆ 750 ml ನೀರನ್ನ ಮಿಕ್ಸ್ ಮಾಡಿ ಉಪಯೋಗಿಸ್ಕೋಬಹುದು. ಅನಂತರ 1 ಕೆಜಿ ಬೀಜವನ್ನು ತೆಗೆದುಕೊಂಡು ಈ ರೀತಿ ತಯಾರು ಮಾಡಿರೋ ದ್ರಾವಣದಲ್ಲಿ ಅದ್ದಬೇಕು. 1-10 ನಿಮಿಷದ ಕಾಲ ಅದ್ದಿ ಇಡಬೇಕು. ಆಮೇಲೆ ಅದ್ರ ಜೊತೆ ನಾವು 1 ಗ್ಲಾಸ್ ರಾಡ್ ಏನಾದರೂ ತಗೊಂಡು ತಿರುಗಿಸ್ತಾ ಇರಬೇಕು. ನಂತರ ಬೀಜಗಳನ್ನು ಆ ದ್ರಾವಣದಿಂದ ತೆಗೆದು 2-3 ಬಾರಿ ಚೆನ್ನಾಗಿ ಶುದ್ಧ ನೀರಿನಲ್ಲಿ ತೊಳೆಯಬೇಕು. ಈ ತೊಳೆಯೋದು ತುಂಬ ಮುಖ್ಯವಾಗಿದೆ, ಯಾಕಂತ ಹೇಳಿದರೆ ನಾವು ಆಮ್ಲದಲ್ಲಿ ಈ ಬೀಜಗಳನ್ನು ಟ್ರೀಟ್ ಮಾಡಿರ್ತೀವಿ. ಸೊ 2-3 ಸತಿ ತೊಳಿಲಿಲ್ಲ ಅಂತ ಹೇಳಿದರೆ ಬೀಜಗಳಿಗೆ ಹಾನಿಯಾಗುತ್ತೆ. ಏಲಕ್ಕಿಯಲ್ಲಿ 1 ಹೆಕ್ಟೇರ್ ಪ್ರದೇಶಕ್ಕೆ 120 ಗ್ರಾಂ ಸಂಸ್ಕರಿಸಿದ ಬೀಜಗಳ ಅವಶ್ಯಕತೆ ಇರುತ್ತೆ. ಈಗ 100 ಗ್ರಾಂ ಬೀಜ ಅಂತ ಹೇಳಿದರೆ ಆ 100 ಗ್ರಾಂ ಬೀಜದಲ್ಲಿ 3,000-3,500 ಸಸಿಗಳನ್ನು ಉತ್ಪಾದಿಸಬಹುದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದರೆ ಮೊಬೈಲ್ ಸಂಖ್ಯೆ 9663287816. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಜೈ ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಫಲಾನುಭವಿಗಳಿಗೆ ಒಂದು ಪ್ರಕಟಣೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಪ್ರತಿಯೊಬ್ಬ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಯು ಇಕೆವೈಸಿ ಮಾಡಿಸುವುದು ಕಡ್ಡಾಯ. ಎರಡು ವಿಧಾನದಲ್ಲಿ ಇಕೆವೈಸಿ ಮಾಡಿಸಬಹುದಾಗಿದ್ದು, ಮೊದಲನೆಯದಾಗಿ ತಾವು ಕೇಂದ್ರದ ಪಿಎಂ ಕಿಸಾನ್ ಜಾಲತಾಣಕ್ಕೆ ಭೇಟಿ ನೀಡಿ ಅದರಲ್ಲಿ ಗೋಚರಿಸುವ ಫಾರ್ಮರ್ ಕಾರ್ನರ್ನ ಇಕೆವೈಸಿ ಅವಕಾಶದಡಿ ತಮ್ಮ ಆಧಾರ್ ಸಂಖ್ಯೆ ಹಾಗೂ ಮೊಬೈಲ್ ನಂಬರ್ ನಮೂದಿಸಿ ತಮ್ಮ ಆಧಾರ್ ಕಾರ್ಡ್ನಲ್ಲಿ ನಮೂದಿಸಿರುವ ಮೊಬೈಲ್ಗೆ ಒಟಿಪಿ ಬರುವುದು. ಅದನ್ನು ಜಾಲತಾಣದಲ್ಲಿ ದಾಖಲಿಸಿ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ಮೊದಲಿನಂತೆ ಮಾಡಲಾಗದಿದ್ದಲ್ಲಿ ತಮ್ಮ ಸಮೀಪದ ಸಿಟಿಜನ್ ಸರ್ವಿಸ್ ಸೆಂಟರ್ ನಾಗರಿಕ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮ ಕೈಬೆರಳಿನ ಗುರುತು ಆಧಾರದ ಮೇಲೆ ಇಕೆವೈಸಿಯನ್ನು ಯಶಸ್ವಿಯಾಗಿ ಮಾಡಬಹುದು. ಈ ಕಾರ್ಯಕ್ಕೆ ತಾವು ನಾಗರಿಕ ಸೇವಾ ಕೇಂದ್ರದಲ್ಲಿ ರೂ 15 ಪಾವತಿಸಬೇಕಾಗುತ್ತದೆ. ಪ್ರತಿ ಫಲಾನುಭವಿಯು ಇದೇ ಸೆಪ್ಟೆಂಬರ್ 14 ಒಳಗೆ ಇಕೆವೈಸಿ ಮಾಡಿಸಲು ವಿನಂತಿಸಲಾಗಿದೆ. ಹಿಂದೆ ಇ ಕಿಸಾನ್ ಕೆವೈಸಿ ಮಾಡಿಸಿ ಯೋಜನೆಯ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಕೃಷಿ ಕಚೇರಿಯನ್ನು ಸಂಪರ್ಕಿಸಲು ಕೋರಿದೆ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು ಚಿತ್ರದುರ್ಗ. ಇದೀಗ ಯಾಂತ್ರೀಕೃತ ಭತ್ತ ನಾಟಿಯ ಪದ್ಧತಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಬುಳ್ಳಾಪುರ ಗ್ರಾಮದ ಕೃಷಿಕ ಶ್ರೀನಿವಾಸ್ ಚಕೋರಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ತಾಲೂಕು ಬುಳ್ಳಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಶ್ರೀನಿವಾಸ್ ಚಕೋರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಯಾಂತ್ರೀಕೃತ ಭತ್ತ ನಾಟಿ ಮಾಡುವ ವಿಧಾನದ ಬಗ್ಗೆ ನಮ್ಮ ರೈತ ಬಂದರೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಶ್ರೀನಿವಾಸ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಶ್ರೀನಿವಾಸ್ ಅವರೇ, ನೀವು ಮೂಲತಃ ಕೃಷಿಕರ? ಹೌದು, ಕೃಷಿಕರೇ. ನಮ್ಮ ತಂದೆ ತಾತಗಳಿಂದ ಕೃಷಿಕರೇ ನಾವು. ಜಮೀನು ಎಷ್ಟು ಎಕರೆ ಇದೆ? ಜಮೀನು ನಮಗೆ 18 ಜಮೀನಿದೆ. ಏನೇನು ಬೆಳೆಗಳು ಬೆಳೀತೀರಾ? ಭತ್ತ ಒಂದು ಬಿಟ್ಟು ಬೇರೆ ಏನೂ ಬೆಳೀತಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಅಡಿಕೆ ಮಾಡಿದ್ದೀವಿ. ಅದರಲ್ಲಿ ಭತ್ತ ಬೆಳೀಲಿಕ್ಕಾಗದೆ ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಸಮಸ್ಯೆ ಆಯಿತು. ಈಗಲೇ ಅಡಿಕೆ ಬೆಳ್ಕೊಂತ ಹೋದ್ರೆ ಭತ್ತ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋಂತ ಹೆದ್ರಿ ಈ ಮಿಷಿನ್ ನಾಟಿಗೆ, ಅದೇ ಯಾಂತ್ರಿಕೃತ ಭತ್ತ ನಾಟಿ ಮಾಡೋ ವಿಧಾನಕ್ಕೆ ಬರಬೇಕಾಯ್ತು. ನಾವು ಕೃಷಿ ಮಾಡ್ತಕ್ಕಂಥವ್ರು ಈ ಭತ್ತ ಯಾಂತ್ರೀಕೃತ ಭತ್ತ ಅಂದರೆ ಈ ಮಿಷಿನ್ ತಗೋಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ? ಸರ್, ಲೇಬರ್ ಸಮಸ್ಯೆ ಇದೆ, ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಮಿಷಿನ್ ತಗೋಬೇಕಂತ ಅನಿಸ್ತು ನಮಗೆ. ಸ್ಟಾರ್ಟಿಂಗ್ ನಾನು PUC ಮುಗಿಸ್ಕೊಂಡು ನಾನು ವ್ಯವಸಾಯಕ್ಕೆ ಬಂದೆ. ನಾನು 2007 ವ್ಯವಸಾಯಕ್ಕೆ ಬಂದಾಗ ಕಾರ್ಮಿಕರು ಸಿಕ್ಕರು ಸರಿಯಾಗಿ ಹಚ್ತಾ ಇರಲಿಲ್ಲ. ಹತ್ತತ್ತ ನಾಟಿ ಆಗೋದು, ನಮ್ಮ ಟೈಮಿಗೆ ಸರಿಯಾಗಿ ಆಗದೇ ಇರೋದು, ಇಂಥ ಸಮಸ್ಯೆಗಳು ಆಗ್ತಿರೋವಾಗ ಬೇರೆ ಊರಿಂದ ಕರ್ಕೊಂಬಂದು ಎಲ್ಲ ಸಮಸ್ಯೆ, ಭಾಳ ಸಮಸ್ಯೆ ಅನುಭವಿಸಿದ್ವಿ. ಇಂಥ ಸಮಸ್ಯೆ ಅನುಭವಿಸುವ ನಮಗೆ ಯಾಕೆ ಮಿಷಿನ್ ತೊಗೋಬಾರ್ದು ಅಂತ ಅನಿಸ್ತಿತ್ತು. ತೊಗೊಂಡು 2007 2008-2009 ಮಿಷಿನ್ ತೊಗೊಂಡ್ವಿ ನಾವು. ಒಂದು ಎರಡು ವರ್ಷ ನೋಡಿ ಮಿಷಿನ್ ತೊಗೊಂಡ್ವಿ. ತೊಗೊಂಡಾಗ ಅದನ್ನ ಯಾರು ಅದನ್ನ ನಮ್ಮ ತಂದೆಯವರೇ, ನಾನು ಮಿಷಿನ್ ತಂದರೆ ನಮ್ಮ ತಂದೆಯವರು ಬೇಡ, ಅದರಲ್ಲಿ ಏನು ನಾಟಿಸ್ತೀರಿ, ಅದು ಯಾಕೆ ಅಂತಿರು. ಸ್ಟಾರ್ಟಿಂಗ್ ಕಷ್ಟಪಟ್ಟಪ್ಪ, ಇಲ್ಲ ಅದು ಹಚ್ಚಲೇಬೇಕಂತೇಳಿ 1 ನಾಟಿ ಹಚ್ಚಿದ್ರಿ 2009. ಹಂಗೂ ಆಯಿತು, 2009 1 ನಾಟಿ ಹಚ್ಚಿದ್ವಿ, 2010 ಹಚ್ಚಿದ್ವಿ, 2011 ಹಿಂಗೆ ಬರ್ತಾ ಬರ್ತಾ ಇವತ್ತಿನ ಹಿಂಗೆ ಲೆಕ್ಕಕ್ಕೆ ಹೆಚ್ಚು ಕಮ್ಮಿ 1,000 ಮೇಲೆ ನಾಟಿಸ್ತೀವಿ. ನಂದು ಹೆಚ್ಚು ಕಮ್ಮಿ 20 ಇದೆ, ಇವತ್ತು 20 ಅಲ್ಲದೆ 1,000 ನಾಟಿ ಹಚ್ತಾ ಇದ್ದೀನಿ ನನ್ನ ಏರಿಯಾದಲ್ಲಿ. ನಮ್ಮ ದಾವಣಗೆರೆ ಸುತ್ತಮುತ್ತಲು ಏರಿಯಲ್ಲಿ 1,000 ತನಕ ನಾಟಿ ಮಾಡ್ತಾ ಇದ್ದೀವಿ. ಈ ಸರಿ ನಾವು ಏನಾಗ್ತೈತೆ, ಪ್ರಾಬ್ಲಮ್ ಬರ್ತದೆ ಇಷ್ಟೇ. ಒಂದು ಇಳುವರಿ ಜಾಸ್ತಿ ಬರುತ್ತೆ, ಮಿಷಿನ್ ನಾಟಿ ಹಚ್ಚಿ ಇಳುವರಿನೂ ಚೆನ್ನಾಗಿ ಬರುತ್ತೆ. ಇದು ಜನಗಳಿಗೆ ಅರ್ಥ ಆಗ್ತಿಲ್ಲ, ಇನ್ನೂ ರೈತರಿಗಿನ್ನೂ ಅರ್ಥ ಆಗ್ತಿಲ್ಲ. ಹೇಳಿದ್ರೆ ತಿಳಿಸ್ಲಿಕ್ಕೆ ಇಷ್ಟು ವರ್ಷ ಆಯಿತು, ಇನ್ನೂ ಅಡಾಪ್ಟ್ ಆಗ್ತಾ ಇದ್ದಾರೆ. ಬೇಗ ಬೇಗ ಆದರೆ ಒಳ್ಳೇದಂತ ಅನ್ಕೊಳ್ತೀನಿ. ಇದರ ಲಾಭಕ್ಕಿಂತ ಬೇಗ ಆಗುತ್ತೆ, ಬೇಗ ಆಗುತ್ತೆ. ಆಮೇಲೆ ಹೀಲ್ಡಿಂಗ್ ಚೆನ್ನಾಗಿರುತ್ತೆ, ಲಾಭ ಏನು ಕಮ್ಮಿ ಇರೋಲ್ಲ, ಹೀಲ್ಡಿಂಗ್ ಚೆನ್ನಾಗುತ್ತೆ. ಖರ್ಚು ಅಂತ 2 ಈಕ್ವಲೆ. ಈಗ ಹೇಳ್ತಾರೆ ಮಿಷಿನ್ ನಾಟಿ ಖರ್ಚು ಕಮ್ಮಿ ಆಗ್ಬೋದು ಅಂತ ಹೇಳಿದ್ರು, ಮಿಷಿನ್ ನಾಟಿಗೇನು ಖರ್ಚು ಕಮ್ಮಿ ಆಗುತ್ತೆ, 2 ಈಕ್ವಲ್ ಆಗುತ್ತೆ. ಮನುಷ್ಯರ ನಾಟಿಗೂ ಮಿಷಿನ್ ನಾಟಿ 2 ಈಕ್ವಲ್ ಆಗುತ್ತೆ. ಈಗಿನ ಲೆಕ್ಕ ಹಾಕಿದ್ರೆ ಈಗಿನ ಕೂಲರ್ ಸಿಗ್ತಾ ಇಲ್ಲ, ಅಭಾವ ಜಾಸ್ತಿ ಇದೆ, ಮೇಲೆ ಕೂಲಿ ಖರ್ಚುನೂ ಜಾಸ್ತಿ ಆಗಿಬಿಟ್ಟಿದೆ, ಅವ್ರದ್ದು ಜಾಸ್ತಿ ಆಗಿದೆ. ಹಿಂಗಾಗಿದೆ ಸರ್. ಈಗ 14-15 ಆಯಿತು ನೀವು ಈ ಮಿಷಿನ್ ತಗೊಂಬಿಟ್ಟು, ಪ್ರಾರಂಭದಲ್ಲಿ ರೈತರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಸರ್? ಸರ್, ಪ್ರಾರಂಭದಲ್ಲಿ ಮಿಷಿನ್ ನಾಟಿ ಹಚ್ಚಲಿಕ್ಕೆ ಅಂದರೆ ಸರ್ ಈಗ ಹೆಂಗಿರುತ್ತೆ ಅಂದರೆ, ಈಗ ಭತ್ತ ಕಟಾವು ಮಾಡೋ ಮಿಷಿನ್ ಬಗ್ಗೆ ಗೊತ್ತಿರುತ್ತೆ ರೈತರಿಗೆಲ್ಲ, ಗೊತ್ತಿದೆ ಸರ್. ಸ್ಟಾರ್ಟಿಂಗ್ ಭತ್ತ ಕಟಾವು ಮಾಡೋ ಮಿಷಿನ್ ಬಂದಾಗ ಭತ್ತ ಹುಲ್ಲು ಸಿಗಲ್ಲ, ದನಗಳಿಗೆ ಮೇವು ಸಿಗಲ್ಲ ಅಂತೇಳಿ ಭತ್ತ ಕಟಾವು ಯಾರು ಮಾಡಿಸ್ಕೊಳ್ತಿರ್ಲಿಲ್ಲ. ಇವತ್ತು ಸಸಿ ಮಾಡಿದ್ರು, ಕಾಲಕ್ಕೆ ಸಸಿ ಮಾಡಿದ್ರು ಅದರಲ್ಲಿ ಭತ್ತ ಕಟಾವು ಮಾಡಿಸ್ಕೊಳ್ತಾಯಿದ್ದಾರೆ. ಈಗ ಮನುಷ್ಯರು ಕಟಾವು ಮಾಡಿ ಹುಲ್ಲು ದನಗಳು ತಿಂತಾ ಇಲ್ಲ ಸರ್. ಮೊದಲೆಲ್ಲ ಮಿಷಿನ್ ಕಟಾವು ಮಾಡಿರೋ ಹುಲ್ಲು ದನ ತಿಂತಿದ್ದಿಲ್ಲ, ಈಗ ಮನುಷ್ಯರು ಕಟಾವು ಮಾಡಿದ್ರೆ ದನ ತಿಂತಿಲ್ಲ. ಅಷ್ಟೇ ಸರ್, ಇದು ಹಾಗೆ ಅಡಾಪ್ಟ್ ಆಗ್ತಾ ಬರ್ತಾ ಇರುತ್ತೆ. ಅವತ್ತು ನಾನು ಭಾಳ ಹಿಂಸೆ ಕೊಟ್ಟಿದ್ರು, ಬೇಡ ಮಿಷಿನ್ ಹಚ್ಚೋದು, ಬೇಡ ನಾಟಿ ಸರಿ ಇಲ್ಲ. ಕೆಲವರಿಗೆ ನಾನು ಭಾಳ ಪುಕ್ಕಟೆಗೆ ನಾಟಿ ಹಚ್ಚಿ ಅಂದ್ರೆ ಬೇಡ ಅಂತಿದ್ರು ಮೊದಲೆಲ್ಲ. ಆಮೇಲೆ ಹಂಗೆ ಲೇಬರ್ ಸಮಸ್ಯೆ ಆದಾಗ ಹಂಗೆ ಒಕ್ಕೊಳ್ತಾ ಬಂದರು. ಇನ್ನೂ ಭಾಳ ಜನಕ್ಕೆ ಅರ್ಥ ಆಗಬೇಕಾಗಿದೆ. ಇನ್ನೂ ಅರ್ಥ ಆಗಿಲ್ಲ ಅಂತೀರ? ಇನ್ನೂ ಅರ್ಥ ಆಗಿಲ್ಲ ಅಂತ ನನ್ನ ಅನಿಸಿಕೆ, ಇನ್ನು ಅರ್ಥ ಆಗಿಲ್ಲ. ಈಗ ಮಾಮೂಲು ನಾವು ಕೂಲರ್ನ ಕರ್ಕೊಂಬಂದು ನಾಟಿ ಮಾಡೋದಕ್ಕೂ ಯಂತ್ರದಿಂದ ನಾಟಿ ಮಾಡೋದಕ್ಕೆ ಏನು ವ್ಯತ್ಯಾಸ ಅನಿಸುತ್ತೆ ಸರ್? ಸರ್, ಯಂತ್ರದಲ್ಲಿ ನಾಟಿ ಮಾಡಿದರೆ ರೋಗ ಭಾಳ ಕಡಿಮೆ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಈಗ ಟ್ರೈಸೈಕಾಲಜಿಲ್ ಅಂತ ಒಂದು ಕೆಮಿಕಲ್ ಯೂಸ್ ಮಾಡ್ತೀವಿ ಭತ್ತಕ್ಕೆ, ಯಾವುದಕ್ಕೆ ಬೆಂಕಿ ರೋಗಕ್ಕೆ ಯೂಸ್ ಮಾಡ್ತೀವಿ. ನಾನು ಯಾವುದೋ ಒಂದು ಪೇಪರಲ್ಲಿ ಓದಿದ್ದೆ, ಟ್ರೈಸೈಕಾಲಜಿಲ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನಮ್ಮ ಭತ್ತ ಹೊರದೇಶಕ್ಕೆ ಹೋಗೋ ಎಕ್ಸ್ಪೋರ್ಟ್ ಹೋಗೋದನ್ನು ನಿಲ್ಲಿಸಿದ್ರು ಅಂತ ಕೇಳಿದ್ದು ಓದಿದ್ದೆ ನಾನು. ಸರ್, ಈಗ ಮನುಷ್ಯ ನಾಟಿ ಮಾಡಿದಾಗ ಏನಾಗುತ್ತೆ, ಒಂಥರ ಸೆದೆಗೆ ಹೋದಂಗಾಗುತ್ತೆ ಸರ್. ಒತ್ತಾಯಕಟ್ಟಾಗಿ ಎತ್ತಲೆ ಹೇಗೋ ಗಾಳಿ ಆಡೋಲ್ಲ, ಸರಾಗೋ ಗಾಳಿ ಅಲ್ಲ. ಇದು ನಾಟಿಚ ಮಿಷಿನಲ್ಲಿ ಏನಾಗುತ್ತೆ, ಸಾಲ್ ನಾಟಿ ಆಗಿರುತ್ತೆ. ಇದು ಸಾಲ್ ನಾಟಿ ಗಾಳಿ ಚೆನ್ನಾಗಾಗುತ್ತೆ ಆಡುತ್ತೆ. ಹಾಗಾಗಿ ಕೀಟಬಾಧೆ ಆಗಲಿ ಯಾವುದೋ ಶಿಲೀಂಧ್ರ ನಾಶಗಳು ಇರಲ್ಲ, ಬೇಕಾಗಲ್ಲ, ಅವಶ್ಯಕತೆ ಇರಲ್ಲ. ಅವಾಗ ಏನೋ ಔಷಧಿ ಹೊಡೆಯೋದು ಕಡಿಮೆ ಆಗುತ್ತೆ. ಈ ಟ್ರೈಸೈಕಲ್ ಜಲ ಇಂಥವೆಲ್ಲ ಹೊಡೆಯೋದು ಕಮ್ಮಿ ಮಾಡ್ತೀವಿ. ಕಮ್ಮಿ ಮಾಡಿದ್ರೆ ಆಟೋಮೆಟಿಕಲ್ ನಮ್ಮ ಭತ್ತಕ್ಕೆ ಬೇಡಿಕೆ ಸಿಗುತ್ತದೆ, ವಿದೇಶದಲ್ಲೂ ಬೇಡಿಕೆ ಸಿಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ, ಆಟೋಮೆಟಿಕ್ ರೈತರಿಗೆ ಆದಾಯನೂ ಜಾಸ್ತಿ ಆಗುತ್ತೆ. ಒಂದು ಸರ್. ಎರಡನೇದಾಗಿ ಹೇಳ್ತೀನಿ, ಏನೇ ಆದರೂ ಗಾಳಿ ಸರಾಗ ಆಡೋದ್ರಿಂದ ಒಂದು ಎಕರೆಗೆ 5-6 ಚೀಲ ಸರ್ ಜಾಸ್ತಿ ಆಗೇ ಆಗುತ್ತೆ ಮಿನಿಮಮ್. ಅದು ನಾನು ಮ್ಯಾಕ್ಸಿಮಮ್ ಎಷ್ಟಾರು ಹೇಳ್ಬೋದು, ಮಿನಿಮಮ್ ಅಷ್ಟು ಆಗೇ ಆಗುತ್ತೆ, ಆಗ್ತಾ ಇದೆ, ಆಗುತ್ತೆ, ಆಗಲೇಬೇಕು, ಚೆನ್ನಾಗುತ್ತೆ. ಈಗ ಈ ಭೂಮಿ ಸಿದ್ಧತೆನ, ಈ ನಾವು ಕೂಲರ್ ಇಟ್ಕೊಂಡು ನಾಟಿ ಮಾಡೋ ವಿಧಾನಕ್ಕೂ ನಾವು ಈ ಯಂತ್ರದಿಂದ ನಾಟಿ ಮಾಡೋದಕ್ಕೂ ಒಂದೇ ರೀತಿಯಲ್ಲಿ ನೆಲನ ಸಿದ್ಧತೆ ಮಾಡ್ಕೋಬೇಕಾಗತ್ತೆ, ರೊಳ್ಳೆ ಮಾಡೋದಾಗಿರ್ಬೋದು ಎಲ್ಲ? ಹೌದು ಸರ್, ಒಂದೇ ರೀತಿ, ವ್ಯತ್ಯಾಸ ಏನಿಲ್ಲ, ಸುಮ್ಮನೆ ಹೇಳ್ತಾರಷ್ಟೇ ಸರ್. ಈಗ ಕೂಲಿ ನಾಟಿ ಮಾಡೋದಕ್ಕೂ ಮಿಷಿನ ಎರಡಕ್ಕೂ ಮೇಲ್ಪದ್ರ ಮಾತ್ರ ಮಾಡ್ಕೋಬೇಕು ನಾವು, ಅದ ಮಾಡ್ಕೋಬೇಕು ಅಂತ. ಇದನ್ನು ಬಿಟ್ಟು ತೀರಾ 1-2 ಅಡಿ ಒಳಗೊಡಕ್ಕೆ ಏನು ಉಪಯೋಗ ಸರ್? ಮೇಲ್ಗಡೆ ಅಷ್ಟೇ, ನಮಗೆ ತಿಳಿಮಣ್ಣು ಏನಿರುತ್ತೆ ಅದೇ ಬೇಕು. ಇಲ್ಲೂ ಅಷ್ಟೇ ಸರ್ ಆಗ್ತಿರೋದು, ಎರಡರಲ್ಲಿ ಈಗ ಒಂದು ವೇಳೆ ಒಳ ಹೊಡ್ಕೊಳ್ರಿ, ಮೇಲೆ ಹೊಡ್ಕೊಳ್ರಿ, ಮಿಷಿನ್ ನಾಟಿ ಮಾಡೋದಕ್ಕೂ ಮನುಷ್ಯ ನಾಟಿ ಮಾಡೋದಕ್ಕೂ ಎರಡಕ್ಕೂ ಒಂದೇ ಥರನೇ ಒಂದೇ ಥರ, ಏನು ವ್ಯತ್ಯಾಸ ಏನಿಲ್ಲ. ಸುಮ್ಮನೆ ಹೇಳ್ತಾರೆ ಅಷ್ಟೇ, ಮೇಲೆ ಇದು ಬೇರೆ ಇದು ಬೇರೆ ಅಂತ ಏನೇನಿಲ್ಲ ಸರ್, ಎರಡು ಒಂದೇ. ಈ ಸಸಿಗಳು ಎಷ್ಟು ದಿವಸ ಬೆಳೆಸಿ ಯಂತ್ರದಿಂದ ನಾಟಿ ಮಾಡ್ಬೋದು? ಈಗ ನಾವು ಕೈಯಿಂದ ನಾಟಿ ಮಾಡೋದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯೇ? ಸೇಮ್ ಒಂದೇ ಅಂತರದಲ್ಲಿ ಒಂದೇ ಈಗ 20 ದಿವಸ 1 ತಿಂಗಳ ಬೆಳೆಸಿದಂಥ ಸಸಿಗಳನ್ನ ನಾಟಿ ಮಾಡ್ಬೋದು? ಇಲ್ಲ ಸರ್, ಒಂದು ಆ್ಯಕ್ಚುಲಿ ಕರೆಕ್ಟಾಗಿ ಹೇಳ್ಬೇಕಂದ್ರೆ 22-30 ದಿವಸ ಒಳಗಡೆ ಸಸಿ ನಾಟಿ ಮಾಡೋದು ಒಳ್ಳೇದು, ಸೂಕ್ತ. ಅದು ಮಿಷಿನ್ ಆದರೂ 3 ತಿಂಗಳ ಸಸಿನ ನಾಟಿ ಮಾಡುತ್ತೆ, ತೊಂದರೆ ಏನಿಲ್ಲ. ಇಲ್ಲಿ ಏನಂದ್ರೆ ಆ್ಯಕ್ಚುಲಿ ಹೇಳ್ಬೇಕು 22-23 ದಿವಸ ಸಸಿ ನಾಟಿ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಅದನ್ನೇನು ರೈತರು ಏನು ಹೆಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಓ ಮಿಷಿನ್ ನಾಟಿಗೆ ಈ ಚಿಕ್ಕ ಸಸಿ ಆಗಿರ್ಬೋದು, ದೊಡ್ಡ ಸಸಿ ಆಗಿರಬಾರ್ದು ಅಂತ ತಿಳ್ಕೊಂಡಿದ್ದಾರೆ. ದೊಡ್ಡ ಸಸಿ ಆದ ಕೂಡಲೇ ಮಿಷಿನ್ ನಾಟಿ ಮಾಡಲ್ಲ ಅನ್ನೋದೇನಿಲ್ಲ ಸರ್. ದೊಡ್ಡ ಸಸಿ ಆದರೂ ನಾಟಿ ಮಾಡುತ್ತೆ, ಚಿಕ್ಕ ಸಸಿ ಆದರೂ ನಾಟಿ ಮಾಡುತ್ತೆ. ಕೂಲೇರ್ಗೆ ಹಚ್ಚ ಸಸಿ ಎಷ್ಟಿರುತ್ತೋ ಅಷ್ಟಿದ್ರು ನಾಟಿ ಮಾಡುತ್ತೆ. ಇಲ್ಲಿ ಬಂದರೆ ಸಮಸ್ಯೆ ರೈತರಿಗೆ ಬಂದರೆ ಸಮಸ್ಯೆ ಎಲ್ಲ ಒಂದೇ ಸರ್. ಇಲ್ಲಿ ಏನಂದರೆ ಸಸಿ ಬೆಳೆಸೋ ವಿಧಾನ, ಸಸಿ ಬೆಳೆಸೋ ವಿಧಾನ. ಸಸಿ ಬೆಳೆಸೋದು ಇಲ್ಲಿ ಪಾತಿಯಲ್ಲಿ ಗದ್ದೆಯಲ್ಲಿ ಏನು ಮಾಡ್ತಾರೆ, ಬೀಜ ಚೆಲ್ಲಿ ಹಂಗೆ ನಾಟಿ ಮಾಡ್ತದೆ, ಕಿತ್ಕೊಂಡು ನಾಟಿ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ, ಟ್ರೇಲ್ಸ್ ಹಾಕ್ಬೇಕು ಸಸಿನ, ಟ್ರೇಲ್ಸ್ ಹಾಕ್ಬೇಕು. ಟ್ರೇಲ್ಸ್ ಹಾಕೋದು ಸ್ವಲ್ಪ ಕಷ್ಟ, ಹಾಗಾಗಿ ಸಮಸ್ಯೆ ಆಗ್ತಿರೋ ರೈತರಿಗೆ. ಅದಕ್ಕೂ ಬೇರೆ ಬೇರೆ ವಿಧಾನಗಳು ಕಂಡುಕೊಂಡಿದ್ದೆ ಸರ್ ನಾವು. ಮೊದಲೆಲ್ಲ ಟ್ರೇ ಹಾಟ್ ಟ್ರೇ ಬರೋದು, ಆಟ ಖರೀದಿ ಜಾಸ್ತಿ ಆಗೋದು, ರೇಟ್ ಜಾಸ್ತಿ ಆಗೋದು. ರೇಟ್ ಜಾಸ್ತಿ 50-60 ರೂಪಾಯಿ ರೇಟ್ ಇದೆ ಸರ್ ಅದಕ್ಕೆ. ಅದಕ್ಕೆ ಮೊದಲೆಲ್ಲ 100 ರೂಪಾಯಿ ನಿಂತುಬಿಡ್ರಿ, ಈಗ 50-60 ರೂಪಾಯಿ ಸಿಗ್ತಿದೆ. ಅದು ಬೇಡ, ನಾವೇ ಅದನ್ನು ಆಮೇಲೆ ಅದನ್ನು ಹೊಂದಿಸ್ಕೊಂಡು ತಗೊಂಡು ಒಳಗಿಡೋದು, ಇಂಥವೆಲ್ಲ ಸಮಸ್ಯೆ ಆಗ್ತಿದ್ದು. ಅದಕ್ಕೆ ಏನು ಮಾಡಿದ್ವಿ, ಪ್ಲಾಸ್ಟಿಕ್ ಯೂಸ್ ಅಂತ ಟ್ರೈ ಅಂದರೆ ಒಂದು 2 ಬೆಳೆ 2 ಬೇರೆ 3 ಬೆಳೆ ಬರೋ ಹಂಗೆ ಟ್ರೈಗಳು ರೆಡಿ ಮಾಡಿದ್ವಿ, ನಾವೇ ರೆಡಿ ಮಾಡಿಸಿದ್ವಿ. ಭಾಳ ಕಷ್ಟಪಟ್ಟು ಬಿಟ್ರೆ ಆ ವಿಚಾರದಲ್ಲಿ ಎಲ್ಲ ರೆಡಿ ಮಾಡಿದ್ವಿ. ಆ ರೆಡಿ ಮಾಡಿರೋ ಟ್ರೈಗಳನ್ನ ಕೊಟ್ಟು ಅದರಿಂದ ಹಾಗೆ ಮೆಲ್ಕ್ ತಗೊಂತ ಬಂದ್ವಿ ಮೇಲಕ್ಕೆ. ಆಮೇಲೆ ನಡುವೆ ಏನು ಮಾಡಿದ್ವಿ, ಪ್ಲಾಸ್ಟಿಕ್ ಪೇಪರ್ ಹಾಕಿ ಆ ಪೇಪರ್ ಮೇಲೆ ಮಣ್ಣು ಹಾಕಿ ಅದರಲ್ಲಿ ಹಾಕಿ ಕಟ್ ಮಾಡಿ ತಗೊಂಡೋಗಿ ಅದನ್ನೂ ಮಾಡಿದ್ವಿ. ಅದೇನು ಸೂಕ್ತ ಆಗ್ತಿಲ್ಲ, ಗ್ಯಾಪ್ ಕೊಡೋದು ಅಲ್ಲಲ್ಲಿ ಇದಂತ ಹೊಲ ಆಗೋದು ಅಂತ ಆಗ್ತದೆ. ಏನೇ ಆಗಲಿ ಟ್ರೈ ಅಲ್ಲಿ ಸರ್ ಪ್ಲಾಸ್ಟಿಕ್ ಯೂಸ್ ಅಂತ ಟ್ರೈ ಟೈಪ್ ಮೋಲ್ಡ್ ಇರಬೇಕು, ಅದು ಮೋಲ್ಡಲ್ಲಿ ಸಸಿ ಬೀಜ ಹಾಕ್ಕೊಂಡ್ರೆ ಒಂದು ಸರ್. ಇನ್ನೊಂದು ಎರಡನೇದಾಗಿ ಹೇಳ್ತೀನಿ, ಈಗ ಮಿಷಿನ್ ನಾಟಿ ಇಲ್ಲಿ ಸುಮ್ಮನೆ ವೆಚ್ಚ ಸರ್, ಇವ್ರು ವೇಸ್ಟ್ ಮಾಡ್ತಾ ಇದ್ವಿ, ವೆಚ್ಚ ಅಲ್ಲ ಸರ್ ವೇಸ್ಟ್ ಮಾಡ್ತಾ ಇದ್ವಿ. ಯಾವ ಥರ ಅಂದರೆ, 1 ಎಕರೆಗೆ 30 ಕೆಜಿ ಬೀಜ ಚೆಲ್ತಿದ್ದಾರೆ ಸರ್ ಇವತ್ತು ಭತ್ತ ನಾಟಿ ಮಾಡಿ, ಮನುಷ್ಯರ ಕೂಲಿ ನಾಟಿ ಮಾಡಿ. ಅದು ಕೀಳುವಾಗ ಅರ್ಧಕ್ಕೂ ಜಾಸ್ತಿ ಅಲ್ಲೇ ಹೋಗಿರುತ್ತೆ, ಹಾಕಿದಾಗ ಹುಟ್ಟೋದು ಅರ್ಧ ಪ್ರಮಾಣ ಹೋಗಿರುತ್ತೆ. ಕೊನೆ ಸಿಗೋದು ಹಚ್ಚೋದು ಎಷ್ಟು ಗೊತ್ತಾ ಸರ್? 6-7 ಕೆಜಿ ಭತ್ತ ನಾಟಿ ಮಾಡಿ ಮನುಷ್ಯರು ಕಿತ್ತಿರೋದು. ಇಲ್ಲಿ ಮಿಷಿನ್ ನಾಟಿಗೂ ಸೇಮ್ ಅಷ್ಟೇ ಸರ್. ಆ ಬೀಜ ಚೆಲ್ಲೋದೇ ನಾವು ಹಾಕೋದೆ ಯಾವುದರಲ್ಲಿ, ಟ್ರೈಗಳಲ್ಲಿ ಹಾಕೋದೇ 6-8 ಕೆಜಿ ಮ್ಯಾಕ್ಸಿಮಮ್, ಅಂದರೆ ಬೀಜ ಗಾತ್ರ ತಕ್ಕಂತೆ. ಇಲ್ಲಿ ಏನಾಗ್ತಿದೆ, ಬೀಜ ಅಷ್ಟು ಹಾಕಿದಾಗ ಸರ್ ಇಲ್ಲಿ 6 ಕೆಜಿ ಬೀಜ ಆಗ್ತೀವಿ ಅಂತ ಇಟ್ಕೊಡಿ, ಒಂದು 6 ಕೆಜಿ ಬೀಜ ಆಗ್ತೀವಿ. ಇವತ್ತು ಒಂದು 30 ಕೆಜಿ ಚೀಲ ಭತ್ತದ ಪ್ಯಾಕೆಟ್ ಬೀಜ ತರಬೇಕಂದ್ರೆ 1,000 ರೂಪಾಯಿ ಅಂತ ಇಟ್ಕೊಳೋಣ, 1,000 ರೂಪಾಯಿ 30 ಕೆಜಿ ಪ್ಯಾಕೆಟ್, ಅಲ್ಲಿ 1,000 ರೂಪಾಯಿ ಖರ್ಚು ಮಾಡ್ತಿದ್ರೆ ಇಲ್ಲಿ ಏನಾಗ್ತದೆ, ಅದೇ 30 ಕೆಜಿ ಪ್ಯಾಕೆಟ್ ತಂದರೆ ಇಲ್ಲಿ 4 ಎಕರೆ ಹಾಕುತ್ತೆ, ಅಂದರೆ 250 ರೂಪಾಯಿದ ಬೀಜದಲ್ಲಿ ಬಗೆಹರಿದು ಹೋಗುತ್ತೆ. ಬೀಜ ಭಾಳ ಉಳಿತಾಯ ಆಗುತ್ತೆ, ಒಂದು ವೇಸ್ಟೇಜ್ ಆಗಲ್ಲ ಸರ್ ಅಲ್ಲಿ. ಮೊದಲೇ ವೇಸ್ಟೇಜ್ ಉಳಿತಾಯ ಬಿಡಿ, ವೆಚ್ಚ ಖರ್ಚು ವೆಚ್ಚ ಬಿಡಿ, ಅಮೌಂಟ್ ಇರಲಿ, ಬೀಜ ಉಳಿತಾಯ ಆಗುತ್ತೆ ಒಂದು, ಅದರಿಂದ ಅದೊಂದು ಉಪಯೋಗ. ಎರಡನೇದಾಗಿ ನಾಟಿ ಹಚ್ಚೋದ್ರಿಂದ ಅದು ಹೇಳಿದ್ನಲ್ಲಾಗಲಿ, ಯಾವುದು ಔಷಧಿ ಪೆಸ್ಟಿಸೈಡ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಒಂದು ಗೊಬ್ಬರ ಇಕ್ಕೋಲ್ ಬಿಡಿ, ಗೊಬ್ಬರದಲ್ಲಿ ವ್ಯತ್ಯಾಸ ಅಲ್ಲ, ಅದು ಅಷ್ಟೇ ತಗೊಳ್ತು ಇವರು ರೈತರು. ಇದು ಇಲ್ಲೇನಾಗುತ್ತೆ ಅಂದರೆ ಸರ್, ಮನುಷ್ಯ ನಾಟಿ ಮಾಡೋ ಎಷ್ಟು ಒಳಗೋದು ಅಷ್ಟು ಒಳಗೆ ಆಗಿಟ್ಬಿಡ್ತಾರೆ. ಅಲ್ಲಿ ಮೇನ್ ಹಿಂಡ್ಲ್ ಬರಲ್ಲ, ಸರ್ ಟಿಲ್ಲರ್ಸ್ ಬರಲ್ಲ. ಮಿಷಿನ್ ನಾಟಿಗೆ ಟಿಲ್ಲರ್ಸ್ ಚೆನ್ನಾಗಿ ಬರುತ್ತೆ. ಬೇರ್ ಮೇಲಿರುತ್ತೆ, ಹಾಕಿರೋ ಪ್ರತಿಯೊಂದು ಕಾಳನ್ನು ಡೈಜೆಸ್ಟ್ ಮಾಡ್ಕೊಳುತ್ತೆ, ತಿನ್ನುತ್ತೆ. ಇದ್ರಲ್ಲಿ ವೇಸ್ಟ್ ಆಗೋಗುತ್ತೆ. ಯಾವುದ್ರಲ್ಲಿ ಮನುಷ್ಯ ನಾಟಿಗೆ ಹಾಕಿದಾಗ ಅಲ್ಲಿ ಮನುಷ್ಯ ನಾಟಿ ಮಾಡೋದು ಗೊಬ್ಬರ ವೇಸ್ಟ್ ಆಗೋ, ಇಲ್ಲಿ ವೇಸ್ಟೇಜ್ ಆಗಲ್ಲ. ಆ್ಯಕ್ಚುಲಿ ಮನುಷ್ಯ ನಾಟಿಗಿಂತ ಮಿಷಿನ್ ನಾಟಿನೇ ಜಾಸ್ತಿ ಗೊಬ್ಬರ ತಿನ್ನೋದು, ತಿನ್ನೋದು ಜಾಸ್ತಿನೇ. ಇಲ್ಲಿ ಏನಾಗುತ್ತೆ, ನಾವು ಹಾಕಿರೋ ಗೊಬ್ಬರ ಪೂರ್ತಿ ತಿನ್ನುತ್ತಲ್ಲ, ಅಷ್ಟೇ ಗೊಬ್ಬರ ಹಾಕ್ತೀವಿ, ಇಲ್ಲಿ ಪೂರ್ತಿ ತಿನ್ನುತ್ತೆ, ಅದು ಪೂರ್ತಿ ಅರ್ಧ ತಿನ್ನುತ್ತೆ, ಅದು ಉಪಯೋಗ ಪೂರ್ತಿ ಉಪಯೋಗ ಆಗುತ್ತೆ, ಅದು ಆಗಲ್ಲ, ಅರ್ಧ ಅರ್ಧ ಉಪಯೋಗ ಆಗಲ್ಲ. ಹಿಂಗಾಗಿ ಇಳುವರಿ ಜಾಸ್ತಿ ಆಗುತ್ತೆ. ಅದು ಟಿಲ್ಲರ್ ಜಾಸ್ತಿ ಆಗುತ್ತೆ ಸರ್, ಟಿಲ್ಲರ್ಸ್ ಆದಾಗ ಜಾಸ್ತಿ ಆದ ಆಟೋಮೆಟಿಕ್ ಇಳುವರಿ ಜಾಸ್ತಿ ಆಗುತ್ತೆ. ರೋಗ ಇಲ್ಲ ಅಂದಾಗ ಆಟೋಮೆಟಿಕ್ ಇಳುವರಿ ಜಾಸ್ತಿ ಆಗುತ್ತೆ. ಎಲ್ಲ ವಿಧವಾಗಿ ಹೇಳ್ಬೇಕಂದ್ರೆ ಇಳುವರಿ ಜಾಸ್ತಿನೇ, ಇದು ಕಡಿಮೆ ಏನಾಗಲ್ಲ. ಖರ್ಚು ವೆಚ್ಚ ಸರ್ ಆಯ್ತು ಸರ್, ಖರ್ಚು ವೆಚ್ಚದಲ್ಲಿ ಒಂದೇನು 500 ರೂಪಾಯಿ 1,000 ರೂಪಾಯಿ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕೊಳ್ಳೋಣ. ಸಪೋಸ್ ಹೇಳ್ತೀನಿ 500 ರೂಪಾಯಿ 1,000 ರೂಪಾಯಿ ಹೆಚ್ಚು ಕಮ್ಮಿ ಆಯ್ತು ಅಂದರು, 500 ರೂಪಾಯಿ ಜಾಸ್ತಿ ಬೇಡ 1,000 ರೂಪಾಯಿ ಜಾಸ್ತಿ ಆಯ್ತು ಅಂದರು, ಸರ್ ಒಂದು ಕ್ವಿಂಟಲ್ ಜಾಸ್ತಿ ಅದು ಅಲ್ಲಿ ಬಂತಲ್ವ, ಒಂದು ಕ್ವಿಂಟಲ್ ಜಾಸ್ತಿ ಅಲ್ಲಿ ಬಂತ. ಎರಡನೇದು ಕಲರ್ ಚೆನ್ನಾಗಿ ಬರುತ್ತೆ ಸರ್, ಗುಣಮಟ್ಟ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಗುಣಮಟ್ಟ ಚೆನ್ನಾಗಿರುತ್ತೆ. ಗುಣಮಟ್ಟ ಚೆನ್ನಾಗಿದ್ದಾಗ 10 ರೂಪಾಯಿ ಜಾಸ್ತಿ ರೇಟ್ ಸಿಗುತ್ತೆ, 10 ರೂಪಾಯಿ ಜಾಸ್ತಿ ರೇಟ್ ಸಿಕ್ಕಾಗ ಈಗ ಗುಣಮಟ್ಟ ಚೆನ್ನಾಗೈತೆ ಅಂದಾಗ ಬೇಗ ಬೇಗ ಯಾವುದು ವ್ಯಾಪಾರ ಆಗುತ್ತೆ, ಬೇಗ ಖರೀದಿದಾರರು ಬೇಗ ಖರೀದಿ ಮಾಡ್ಕೊಳ್ತಾರೆ. ಗುಣಮಟ್ಟ ಚೆನ್ನಾಗಿಲ್ಲ ಅಂದಾಗ ಅದು ಸುಮ್ಮನೆ ಕೆಲಸ ಮಾಡ್ಕೊಳ್ತಾ ತಿರುವಾಕೊಳ್ತಾ ಆಗಿ ಮಾಡಿ ಈಗ ಮಾಡ್ಕೊಳ್ತಾ ರೈತರಿಗೂ ಸಮಸ್ಯೆ ಅದು. ಈ ರೈತರು ಏನು ಮಾಡ್ತಾ ಅಂದರೆ ಮುಂದೆ ಈಗ ಇಷ್ಟು ಖರ್ಚಾಗ್ತಿದೆ ಅಂತ ಯೋಚನೆ ಮಾಡಿ ಒಂದೇ ಸಲ ಇಷ್ಟು ಖರ್ಚಾಗ್ತಿದೆ ಅಂತ ಹೇಳಿದ್ರು ಅವ್ರು ಖರ್ಚು ಸಣ್ಣ ಸೈಜ್ ಸರ್. ಈಗ ಮನುಷ್ಯರ ನಾಟಿಗೆ ಸಣ್ಣದಾಗ 6,000 ಖರ್ಚು ಮಾಡ್ತಾರೆ, ಇಲ್ಲಿ ಒಂದೇ ಸಲ 6,000 ಖರ್ಚು ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ವ್ಯತ್ಯಾಸ ಏನಿಲ್ಲ ಸರ್, ಅಷ್ಟೇ ವ್ಯತ್ಯಾಸ. ಇಳುವರಿ ಜಾಸ್ತಿ ಎಲ್ಲ ವಿಧವಾಗಿಯೂ ಸೂಕ್ತ ಅಂತ ನಾನು ಹೇಳ ಬಯಸ್ತೀನಿ. ಅಂದರೆ ಈಗ ಯಂತ್ರದಿಂದ ನಾಟಿ ಮಾಡಬೇಕಂದ್ರೆ ನಾವು ಟ್ರೈಯಲ್ಲೇ ಬೆಳೆಸಬೇಕು, ನಾವು ಸಸಿ ಮಡಿಯಲ್ಲಿ ಬೆಳೆಸಿದಂಥ ಸಸಿ ನಾಟಿ ಮಾಡ್ಲಿಕ್ಕೆ ಬರಲ್ಲ ಸರ್. ಟ್ರೈಯಲ್ಲೇ ಬೆಳೆಸಬೇಕು, ಸಸಿ ಮಡಿಯಲ್ಲಿ ಬೆಳೆದಿರೋ ಸಸಿ ನಾಟಿ ಮಾಡಕ್ಕೆ. ಇಲ್ಲಿ ಏನಾಗುತ್ತೆ, ಸಸಿ ಮಡಿಯಲ್ಲಿ ಬೆಳೆಸಿರೋ ಸಸಿ ಬೇರೆ ಇರುತ್ತೆ ಸರ್. ಇಲ್ಲಿ ಬೇರೆ ಅಲ್ವಲ್ಲ, ಬೇರೆ ಪೂರ್ತಿ ಬ್ರೆಡ್ ಟೈಪ್ ಇರಬೇಕದು. ಪ್ರತಿಯೊಂದು ಬೇರು ಇರುತ್ತೆ, ಯಾವ ಬೇರು ಹರ್ಕೊಂಡು ಹೋಗಲ್ಲ, ಎಲ್ಲದೂ ಇರುತ್ತೆ ಭೂಮಿಯಲ್ಲಿ, ಎಲ್ಲ ಬೇರು ಕೂರುತ್ತೆ. ನಾಟಿ ಚೆನ್ನಾಗಿ ಬರುತ್ತೆ. ಟ್ರೈಯಲ್ಲಿ ಬೆಳೆಸಲಿಕ್ಕೆ ರೈತರು ಆಸಕ್ತಿ ತೋರಿಸ್ತಾವ್ರ ಸರ್? ಮೊದಲೆಲ್ಲ ತೋರಿಸ್ತಿದ್ದಿಲ್ಲ, ಇತ್ತೀಚೆಗೆ ತೋರಿಸ್ತಾ ಇದ್ದಾರೆ, ಇತ್ತೀಚೆಗೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಮಗೆ ಮಿಷಿನ್ ಇದೆ ಅಂತಂದು ನಾವು ನಮ್ಮೂರಲ್ಲಿ ಅಕ್ಕಪಕ್ಕ ಮಾತ್ರ ತೋರಿಸ್ಕೊಳ್ತಾ ಬರ್ತಿದ್ವಿ. ಈ ಧರ್ಮಸ್ಥಳದವರು ಯಂತ್ರಶ್ರೀ ಯೋಜನೆ ಅಂತ ಒಂದು ಮಾಡಿದರು. ಮಾಡಿದಾಗ ಅವ್ರ ಸಹಭಾಗಿತ್ವದಲ್ಲಿ ಕರ್ನಾಟಕದಲ್ಲಿ ಪೂರ್ತಿ ಎಲ್ಲ ಕಡೆನೂ ಕಡಿಮೆ ಕಡಿಮೆ ಆಗಲಿ ಸರ್, 1 ಎಕರೆ 2 ಎಕರೆ 5 ಎಕರೆ ಆಗಲಿ ಮಾಡ್ಕೊತ ಬಂದಾಗ ಭಾಳ ಜನಕ್ಕೆ ಸ್ಪ್ರೆಡ್ ಆಯ್ತು ಅದು, ಭಾಳ ಜನಕ್ಕೆ ಸ್ಪ್ರೆಡ್ ಆಯಿತು. ಬಟ್ ಸ್ಪ್ರೆಡ್ ಆಗಿದೆ, ಚೆನ್ನಾಗಿ ಮಾಡಿದೆ. ಅವ್ರ ಕಡೆ ಅವರು ಸಪೋರ್ಟ್ ಮಾಡಿದರು, ನಾವು ಸಪೋರ್ಟ್ ಮಾಡಿದೆ. ಆಮೇಲೆ ಮಿಷಿನ್ ತಗೋಕ ನಮ್ಮ JDಅವರು ಗೊಲ್ಲರ್ ಇದ್ದರು ಅವತ್ತಿನ ಕಾಲದ 2012 ಅವರು ಸಪೋರ್ಟ್ ಮಾಡಿದರು. ಈಗ ಶ್ರೀನಿವಾಸ್ ಅವರು ಇದ್ದಾರೆ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರೆಲ್ಲರ ಸಪೋರ್ಟ್ ನಮ್ಮ ಕೃಷಿ ಇಲಾಖೆಯಿಂದ ಆಯಿತು. ಇವರೆಲ್ಲ ಕಡೆಯಿಂದ ಸಪೋರ್ಟ್ ಜಾಸ್ತಿ ಇರೋದ್ರಿಂದ ಇತ್ತೀಚೆಗೆ ಜಾಸ್ತಿ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಈ ಇಯರ್ ಜಾಸ್ತಿ ಮಾಡಿ ಸಪೋರ್ಟ್, ಭಾಳ ಚೆನ್ನಾಗಿ ಸಪೋರ್ಟ್ ಕೊಟ್ಟರು, ಹಾಗೆ ಮಾಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಯಂತ್ರ ಕೊಂಡ್ಕೋಬೇಕಂದ್ರೆ ಬಂಡವಾಳ ಎಷ್ಟು ಹಾಕಿದ್ರಿ ಸರ್? ಪ್ರಾರಂಭದಲ್ಲಿ ನಾನು ಯಂತ್ರ ತಗೊಂಡಿದ್ದು ಪೂರ್ತಿ ಅಮೌಂಟ್ಗೆ ಯಂತ್ರ ತಗೊಂಡಿರೋದು. ಯಾವುದೇ ಸಹಾಯಧನ ಇರಲಿಲ್ಲ ಅವತ್ತು, ಇರಲಿಲ್ಲ. ಮೊದಲಿತ್ತಂತೆ, ಇತ್ತು, ಬೇರೆ ತಗೊಂಡಿದ್ರು ಇತ್ತು, ಅವ್ರು ಬಳಸಲಿಲ್ಲ ಅದನ್ನು ತಗೊಂಡು ನಾನು ಖರೀದಿ ಮಾಡ್ಕೊಂಡು ನಾನು ಬಳಸ್ಕೊಂಡೆ ಅದನ್ನು. ಅವ್ರಿಗೆ ಸಹಾಯಧನ ಸಿಕ್ಕಿರೋ ಯಂತ್ರನ ತಗೊಂಬಂದು ಫಸ್ಟಿಗೆ ನಾನು ಖರೀದಿ ಮಾಡಿ ನಾನು ಬಳಸ್ಕೊಂಡೆ. ಆಮೇಲೆ ನನಗೆ ಮತ್ತೆ ಮಿಷಿನ್ ಬೇಕಾಯ್ತು, ನಾನು ಪೂರ್ತಿ ಅಮೌಂಟ್ ಕೊಟ್ಟು ತಂದುಕೊಂಡೆ, ಬಳಸಿದೆ, ಬಳಸ್ತಾನೆ ಇದ್ದೀನಿ. ಇವತ್ತಿಗೂ ಅದೊಂದು ಪ್ರಯೋಗ ಮಾಡ್ತಾನೆ ಇದ್ದೀನಿ ಸರ್. ನಾನು ಇವತ್ತಿಗೂ ಪ್ರಯೋಗ ನಾನು ಬಳಸ್ಕೊಳ್ತಾ ಇದ್ದೀನಿ. ಪಕ್ಕದವ್ರಿಗೆ ಕೊಡ್ತಾನೆ ಮಾಡ್ಕೊಳ್ತಾ, ಅಲ್ಲಿದ್ದ ನಾನು ಸ್ವಲ್ಪ ನಾನು ತಗೊಳ್ತೇನೆ, ಅನ್ನಿಂಗೆ ತಗೊಳ್ತಾನೆ, ನಾನು ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಈಗ ಪ್ರಾರಂಭದಲ್ಲಿ ಸಾಕಷ್ಟು ಜನ ರೈತರು ಈ ಯಂತ್ರದಿಂದ ನಾಟಿ ಮಾಡಿಸ್ತಿರಲ್ಲ. ನೀವು ಹೇಳ್ದಂಗೆ ಈ ಕಟಾವು ಯಂತ್ರ ಬಂದಾಗ ಕೂಡ ಎಷ್ಟೋ ಜನ ರೈತರು ಕಟಾವು ಮಾಡಿಸ್ತಿರಲ್ಲ ಅಂತ ಅಂದರೆ, ಪ್ರಾರಂಭದಲ್ಲಿ ಯಾವ ಥರ ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸಿದ್ರಿ ಸರ್? ಪ್ರಾರಂಭದಲ್ಲಿ ಅದು ಹೇಳ್ತೀನಲ್ಲ, ನಮ್ಮ ತಂದೆಯವರೇ ಒಪ್ಪಲಿಲ್ಲ 1 ಎಕರೆ ನಾಟಿ ಮಾಡಿ. ಅಪ್ಪಾಜಿ ನಾನು ಮಾಡ್ತೀನಿ ಮಿಷಿನ್ ತಂದು, ಮಿಷಿನ್ ಬೇಕು ಅಂದರೆ ಕೊಡಿಸಿದ್ರು, ನಾಟಿ ಮಾಡೋಕ್ಕೆ ಒಪ್ಪಲ್ಲ. ನನ್ನ ಸ್ವಂತವಲ್ಲ, ನನ್ನ ಸ್ವಂತ ಜಮೀನು ನಾಟಿ ಮಾಡೋಕ್ಕೆ ನಮ್ಮ ತಂದೆಯವ್ರು ಒಪ್ಪಲಿಲ್ಲ ಅಂದ್ರೆ ಪಕ್ಕದವ್ರು ಏನು ಒಪ್ತಾರೆ? ಫಸ್ಟ್ ಹೇಳಿದ್ನ ಮೊದಲನೇ ಬೆಳೆ 1 ಎಕರೆ ನಾಟಿ ಮಾಡಿದೆ, ಆಮೇಲೆ 7 ಎಕರೆ ನಾಟಿ ಮಾಡಿದೆ, ಆಮೇಲೆ 30 ಎಕರೆ ನಾಟಿ ಮಾಡಿದೆ. ತೋತೋ ಇಲ್ಲಿ ಸರಿಯಾಗಲ್ಲ ಬಿಡು ಅಂತೇಳಿ ಸೀದಾ ತಮಿಳ್ನಾಡು ತಗೊಂಡು ತಮಿಳ್ನಾಡಲ್ಲಿ ನಾಟಿ ಹಚ್ಕೊಳ್ತಾ ಇದ್ದೆ. ಆಮೇಲೆ ಇಲ್ಲಿ ಯಾವಾಗ ಹಂಗೆ ಹಚ್ಕೊಳ್ತಾ ಮತ್ತೆ ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ನೆಲಕ್ಕೆ ಜಾಸ್ತಿ ಮಾಡ್ಕೊಳ್ತಾ ಹಂಗೆ ಪಕ್ಕ ಬುಳ್ಳಾಪುರ, ಕುರ್ಕಿ, ಈ ಕಡೆ ತುರ್ಚಿಘಟ್ಟ ಅಂತೇಳಿ, ಬೆಳವನೂರು, ಕೋಲ್ಕುಂಟೆ, ಈ ಭಾಗ ಹಚ್ಕೊಳ್ತಾ ಓಬಜಳ್ಳಿ ಹಿಂಗೆ ಮಾಡ್ಕೊಳ್ತಾ ನಮ್ಮಲ್ಲೇ ಇದ್ದಾರೆ ಬ್ರದರ್ಸ್ ಇದ್ದಾರೆ, ನಾವೆಲ್ಲ ಸೇರಿಕೊಂಡು ಮತ್ತೆ ಮಿಷಿನ್ಗಳು ಜಾಸ್ತಿ ಮಾಡ್ಕೊಂಡ್ವಿ. ನನ್ನಲ್ಲಿ 12 ಮಿಷಿನ್ ಇದೆ, ನಮ್ಮ ವೇಣು ಅಂತ ಬ್ರದರ್ ಇದ್ದಾರೆ ಅವ್ರ ಹತ್ರ 1-2 ಮಿಷಿನ್ ಇದೆ, ರಾಜು ಅಂತಿದ್ದಾರೆ, ಸತೀಶ್ ಅಂತಿದ್ದಾರೆ, ಈಗ ಎಲ್ಲರೂ ಸೇರಿಕೊಂಡು ಹಂಗೆ ಮಿಷಿನ್ಗಳು ಜಾಸ್ತಿ ಮಾಡಿಕೊಂಡು ಎಲ್ಲ ಒಗ್ಗಟ್ಟಾಗಿ. ಈಗ ಸತೀಶ್ ಹತ್ರ ಮಿಷಿನ್ ಇದೆ, ನಾವು ವಾಸು ಹತ್ರ, ನನ್ನ ಶ್ರೀನಿವಾಸ್ ನನ್ನ ಹತ್ರ ಮಿಷಿನ್ ಇದೆ, ನಾನು ಮಿಷಿನ್ ನನಗೆ ಅಭಾವ ಇದೆ, ನನಗೆ ಈಗ ಹಚ್ಚಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ, ರೈತನ ಹತ್ರ ಒಂದು ಇಮ್ಡಿಯೇಟಾಗಿ ಸತೀಶ್ ಅವ್ರು ಬಂದು ಹಚ್ತಾರೆ. ಆ ಥರ ಒಂದು ಟೀಮ್ ಮಾಡ್ಕೊಂಡು ಟೀಮ್ ವರ್ಕ್ ಮಾಡ್ಕೊಂಡು ಒಟ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅಂದರೆ ಈಗ ನಮ್ಮ ಕೊಲೀಗ್ಸ್ ಇದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಸೇರಿ ಜಾಸ್ತಿ ಆಗಿದೆ, ಎಲ್ಲರ ಜೊತೆ ಸೇರಿಕೊಂಡು ತಗೊಂಡು ಮಾಡ್ತಾ ಇದೀವಿ. ಈಗೇನಾದರೂ ಕೃಷಿ ಇಲಾಖೆಯಿಂದ ಸಹಾಯಧನ ಸಿಗುತ್ತೆ ಮಿಷಿನ್ಗಳಿಗೆ? ಸರ್, 100,000 ತನಕ ಅಂತ ಇದೆ. ಇವತ್ತು ಮಿಷಿನ್ ರೇಟ್ ನೋಡಿದರೆ 14-15 lakh ಮಿಷಿನ್ ರೇಟ್ ಇದೆ ಸರ್ ಇವತ್ತಿನ ರೇಟಲ್ಲಿ. 100,000 ಯಾವ ಕಡೆಗೂ ಆಗಲ್ಲ. ಅವತ್ತಿನ 10 lakh rupees ಮಿಷಿನ್ ಇದ್ದಾಗ 5 lakh ಸಬ್ಸಿಡಿ ಇತ್ತು ಸರ್ ಯಾವಾಗ, ಅವತ್ತಿನ ಕಾಲದಲ್ಲಿ. ಇವತ್ತು ಇಲ್ಲ. ಒಂದು ಸರ್, ಅವತ್ತಿನ ಕಾಲದಲ್ಲಿ ಎಲ್ಲರಿಗೂ ಭತ್ತ ಬೆಳೆಯೋಕೆ ಆಸಕ್ತಿ ಇತ್ತು. ಇವತ್ತು ಯಾರಿಗೂ ಆಸಕ್ತಿ ಇಲ್ಲ ಸರ್ ಭತ್ತ ಬೆಳಿಲಿಕ್ಕೆ. ಮೊದಲೇದಾಗ ಭತ್ತ ಬೆಳೆಯಲು ಆಸಕ್ತಿ ತೋರಿಸ್ತಿಲ್ಲ, ಆಸಕ್ತಿ ತೋರಿಸ್ತಿರೋದಕ್ಕೆ ಅಡಿಕೆ ಇಷ್ಟೊಂದು ಆಗ್ತದೆ, ವಾಣಿಜ್ಯ ಬೆಳೆ ಅಡಿಕೆ ಇಷ್ಟೊಂದು ಬರ್ತಾ ಇರೋದು. ಇದೇ ಥರ ಅಡಿಕೆ ಬಂತ ಬರ್ತಾ ಇದ್ದು ಭತ್ತ ಸರ್ ಏನಾಗಬೇಕು, ಭತ್ತ ಏನಾಗಬೇಕು? ಅದಕ್ಕೆ ನಾನು ಏನು ಕೇಳ್ಕೊಳ್ಳೋದಷ್ಟೇ, ನಾನು ಸರ್ಕಾರದಲ್ಲಿ ಕೇಳೋದಿಷ್ಟೇ, ನಮಗೆ ನಮಗೇನಾಗ ರೈತರಿಗೆ ಮೊದಲು ಸರ್ ಒಂದು 4-5 ವರ್ಷ ಹಿಂದ್ಗಡೆ ರೈತ ಮಿಷಿನ್ ನಾಟಿ ಮಾಡಿದ್ರಿಗೆ ಅದೇ ಯಾಂತ್ರಿಕೃತವಾಗಿ ನಾಟಿ ಮಾಡಿದ್ರೆ 1,000 rupees ಸಹಾಯಧನ ಪ್ರೋತ್ಸಾಹಧನ ಅಂತ ಕೊಡ್ತಾ ಇದ್ರು. ಇವತ್ತು ಅದನ್ನ ಕೊಟ್ಟರೆ ರೈತ ಅದಕ್ಕೆ ಮತ್ತೆ ಒಗ್ಗೂಡಿಸ್ಕೊಳ್ತಾನೆ. ಏನಾದ್ರೆ ಮಿಷಿನ್ ತಗೊಂಡನಿಗೂ ಇಷ್ಟು ಇಂತಿಷ್ಟೊಂದು ಸಬ್ಸಿಡಿ ಅಮೌಂಟು ಕೊಟ್ಟರೆ ಒಳ್ಳೇದೇ. ಯಾವುದ್ಯಾವುದಕ್ಕೋ ಖರ್ಚು ಮಾಡ್ತಿದ್ದು ಸರ್, ಇದಕ್ಕೆ ಖರ್ಚು ಮಾಡಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಈಗೆಲ್ಲ ರೈತರು ಆಸಕ್ತಿ ತೋರಿಸ್ತಾರ ಹೆಚ್ಚಾಗಿ? ಸರ್ ತೋರಿಸ್ತಾ ಇದ್ದಾರೆ. ಮುಂದಕ್ಕೆ ಎದುರಬೇಕಾಗ್ತಿದೆ. ನಾನು ದೊಡ್ಡವನಂತ ಹೇಳ್ಕೊಳ್ತಿಲ್ಲ, ನಾವು ಏನಿದ್ದೀವಲ್ಲ, ನಾವೆಲ್ಲ ಬಿಟ್ಟರೆ ಮತ್ತೆ ಅಲ್ಲಿಗೆ ಹೋಗಿ ತಿಂದಕ್ಕೆ ಹೋಗುತ್ತೇನೋ ಅಂತ ಎದುರ್ತಾ ಇದ್ದೀವಿ. ಒಬ್ಬ ರೈತನಾಗಿ ನಾನು ಎದುರ್ತಾ ಇರೋದು, ನಾ ಈಗ ಬಿಟ್ಟರೆ ಮತ್ತೆ ಹಿಂದಕ್ಕೆ ಅಲ್ಲಿಗೆ ಹೋಗ್ತಾರೆ, ಇಲ್ಲ ಅಡಿಕೆಗೆ ಹೋಗ್ತಾರೆ, ಇಲ್ಲ ಯಾರು ಅಂದ್ರಾಗಲಿ ಪಾಮ ಇಲ್ಗೆ ಹೋಗ್ಬೇಕು ಅಂತೇಳಿ. ಹೋಗ್ಲಿ ಸರ್, ಕೆಲವೊಂದು ಈಗ ಒಂದೊಂದು ಏರಿಯಾ ಒಂದೊಂದು ಸೂಕ್ತ, ಎಲ್ಲ ಏರಿಯಾ ಎಲ್ಲದಕ್ಕೂ ಸೂಕ್ತ ಅಲ್ಲ. ಭತ್ತ ಬೆಳೆಯೋ ಏರಿಯಾ ಎಲ್ಲದಕ್ಕೂ ಸೂಕ್ತ ಅಲ್ಲ ಸರ್. ಭತ್ತ ಬೆಳೆ ಭತ್ತನೇ ಬೆಳಿಬೇಕು ಆ ಜಾಗದಲ್ಲಿ. ಭತ್ತ ಬೆಳೆಯಂತ ರೈತರು ಭತ್ತನೇ ಬೆಳಿಬೇಕು. ಈ ಕಡೆ ಚಾನಲ್ ಏರಿಯಾದಲ್ಲಿ ಎಲ್ಲ ಭತ್ತ ಬೆಳಿತಾರೆ, ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಬೆಳೆಗಳು ಬೆಳಿತಾರೆ. ಹಂಗಾಗ್ಬಿಟ್ಟು ಭತ್ತ ಬೆಳೆಯೋರು ಉಳ್ಕೋಬೇಕು. ರೈತರು ಏನಪ್ಪ ಅಂದ್ಬಿಟ್ರೆ ಈ ಕೂಲಿಕಾರರ ಅಭಾವದಿಂದ ಈ ನೀವು ಹೇಳ್ದಂಗೆ ಅಡಿಕೆ ಬೆಳೆ ಬೆಳೆಯುವಂಥ ಪ್ರದೇಶ ತುಂಬ ಜಾಸ್ತಿ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅನಿಸುತ್ತಾ ನಿಮಗೆ? ಇಲ್ಲ ಸರ್, ನನಗೇನು ಒಳ್ಳೆ ಬೆಳವಣಿಗೆ ಅನಿಸ್ತಾ ಇಲ್ಲ. ಅದು ಏನಕ್ಕಂತ ಹೇಳಿ ಕೇಳಿ, 3 ವರ್ಷದಲ್ಲಿ 4 times ಜಾಸ್ತಿ ಆಗಿದೆ. 4-10 times ಜಾಸ್ತಿ ಆಗಿದೆ ಅನ್ಬೋದು. 10 times ಜಾಸ್ತಿ ಆಗಿದೆ ಅಡಿಕೆ ಏನದು. 1 acre ಇರೋ ಜಾಗದ 10 acres ಆಗಿದೆ ಅಂದರೆ 1,000 acres ಇಲ್ಲ 10,000 acres ಆಗಿಬಿಟ್ಟಿದೆ. ಈಗ ಅಡಿಕೆ ಅಷ್ಟೊಂದು ಅಡಿಕೆ ಏನು ಮಾಡೋಣ? ಅಡಿಕೆನ ಊಟ ಮಾಡ್ಲಿಕ್ಕೆ ಬರಲ್ವೇ? ಏನು ಮಾಡ್ತಾರೆ ಅಡಿಕೆಗೆ ಅಷ್ಟೊಂದು ರೈತರು ಆಸಕ್ತಿ ತೋರಿಸ್ತಾರೆ? ಒಳ್ಳೆ ಬೆಲೆ ಇದೆ ಅಥವಾ ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಬೇಸತ್ತೆ ಅನ್ನೋದ್ರ ಅಡಿಕೆಗೆ ಹೋಗ್ತದ್ರ ಅನ್ಸುತ್ತೆ? ಏನು ಅನ್ಸುತ್ತೆ? ಬೆಲೆ ಅನ್ನೋದಕ್ಕಿನ್ನು ಮುಖ್ಯವಾಗಿ ಈಗ ಭಾಳ ಜನ ಅನ್ಕೊಳ್ತಾರೆ ಅಡಿಕೆ ಒಳ್ಳೆ ಬೆಲೆ ಅಂತ ಅನ್ಕೊಳ್ತಿದ್ದಾರೆ ಅಷ್ಟೇ. ಬೆಲೆಗೋಸ್ಕರ ಅಲ್ಲ ಸರ್ ಹೋಗಿರೋದು, ಕೂಲಿ ಕಾರ್ಮಿಕ ಸಮಸ್ಯೆ ಇರೋದು. ಕೂಲಿ ಕಾರ್ಮಿಕ ಸಮಸ್ಯೆ ಇಲ್ಲ ಅಂದಿದ್ರೆ ಈ ಅಡಿಕೆ ಬೆಲೆ ಬೆಳೆ ಹೋಗ್ತಾ ಇರಲಿಲ್ಲ. ಈ ಕೂಲಿ ಕಾರ್ಮಿಕರ ಸಮಸ್ಯೆ ಬಂತು ಅಂದಾಗ ಸರ್ ಈಗ ಸಿಂಪಲ್ ಒಂದು ಇನ್ನೊಂದು ಹೇಳ್ತೀನಿ ಕೇಳಿ. ಬುಳ್ಳಾಪುರ ಗ್ರಾಮದಲ್ಲಿ 500 acres ಜಮೀನಿದೆ. ಯಾವುದು? ಭತ್ತ ಬೆಳೆಯ ಪ್ರದೇಶ. ಅಡಿಕೆ ಬಿಟ್ಟು ಹೇಳ್ತಿರೋದು, 500 acres ಭತ್ತ ಬೆಳೆಯ ಜಾಗ ಇದೆ. 500 acres ಭತ್ತ ಬೆಳೆಯ ಜಾಗದಲ್ಲಿ ವರ್ಷದಿಂದ ಇದೇ ಮಳೆಗಾಲದ ವರ್ಷದಲ್ಲಿ ಇದೇ ವರ್ಷದಿಂದ ಸರಿಸುಮಾರು 450 acres ಮನುಷ್ಯ ನಾಟಿ ಹಚ್ಚಿದ್ರೆ 50 acres ಮಿಷಿನ್ ನಾಟಿ ಆಗಿತ್ತು. 1.5-2 months ಸತತವಾಗಿ ನಾಟಿ ಆಗಿತ್ತು. ಯಾಕಂದರೆ ಈಗ ಲೇಬರ್ ಕಮ್ಮಿ ಇದ್ದಾರೆ, ಮನುಷ್ಯರು ಇಲ್ಲ, ಅಲ್ಲಿ ನಾಟಿ ಹಚ್ಚರಿಲ್ಲ. ಇವತ್ತಿನ ಕಾಲದ ನಾಟಿ ಹಚ್ಚಕ್ಕೆ ಯಾರು ಬಯಸಲ್ಲ. ಇವತ್ತು ಮಕ್ಕಳನ್ನ ಕಳ್ಸೋಕ್ಕೆ ಯಾರು ರೆಡಿ ಇಲ್ಲ. ಇವತ್ತು ಯಾರು ಓದ್ಕೊಂಡು ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಆಗು, ಸಾಫ್ಟ್ವೇರ್ ಜಾಬ್ಗೆ ಹೋಗೋರು ಇಲ್ಲ ಪಟ್ಟಣ ಸೇರೋರು ಇದ್ದಾರೆ ಬಿಟ್ಟರೆ ಯಾರು ಓದೋರು ಯಾರು ಕೆಲಸ ಮಾಡೋರು ಯಾರು ಇದ್ದಾರೆ ಹೇಳಿ? ಯಾವುದಕ್ಕಾದ್ರೆ ಮಿಷಿನರಿ ಹೋಗ್ಬೇಕು, ಯಾಂತ್ರಿಕೃತ ಹೋಗ್ಬೇಕು. ಇಲ್ಲಿ ಏನಾಗಿದೆ ಅಂದರೆ ಹಂಗಿದ್ದ ಈ ವರ್ಷ ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಈ ವರ್ಷ 400 acres ಮಿಷಿನ್ ನಾಟಿ ಆಗಿದೆ, 50 acres ಮನುಷ್ಯ ನಾಟಿ ಆಗಿದೆ, ಉಳಿದ್ರೆ 50 acres ಎಲ್ಲಿಗೆ ಹೋಯ್ತು? ಅಡಿಕೆಗೆ ಹೋಯ್ತು. ಈ ಥರ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗ ನಮ್ಮ ರೈತ ಬಾಂಧವರು ಯಂತ್ರದಿಂದ ನಾಟಿ ಮಾಡೋದು ಹೆಚ್ಚು ಅನುಕೂಲ ಅಂತೀರಾ? ಸರ್ ನಿಜ, ಅದು ಯಂತ್ರದ ನಾಟಿ ಮಾಡೋದು ತುಂಬ ಅನುಕೂಲನೇ. ಅದು ಅರ್ಥಕೊಳ್ತಿಲ್ಲ, ಅದು ತಿಳ್ಕೊಂಡ್ರೆ ಯಂತ್ರದಿಂದ ನಾಟಿ ಮಾಡೋದು ಭಾಳ ಒಳ್ಳೆ. ಇಲ್ಲಿ ಈ ಬರ್ತಿರೋ ಸಮಸ್ಯೆ ಇಷ್ಟೇ ಸರ್. ಇಲ್ಲಿ ಏನಾಗ್ತಿದ್ದಾರೆ, ಮೊದಲನೇದಾಗಿ ನಾನು ಹೇಳ್ತಿದ್ದೀನಿ, ಆಗಲೇ ಹೇಳಿದ್ದೆ, ಸಹಾಯಧನ. ಸಹಾಯಧನ 1,500 rupees ಸಹಾಯಧನ ಅವತ್ತಿನ ಕಾಲದಲ್ಲಿ ಕೊಡ್ತಾ ಇದೆ, ಇವತ್ತಿನ ಕಾಲದಲ್ಲಿ ಕೊಡ್ತಾ ಇಲ್ಲ. ಆ ಒಂದು 1,500 ಕೊಟ್ಟಿಲ್ಲ, 6,000 ಮಿಷಿನ್ ಐಟ ಮಾಡಲಿಕ್ಕೆ ಅಂದರೆ ಸಸಿ ಸಾಕಿ ಮಿಷಿನ್ ಎಲ್ಲ ರೆಡಿ ಮಾಡ್ಕೊಂಡು ಮನುಷ್ಯವಾಗಿ ಹಚ್ಚಲಿ ಬರ್ತಿದ್ದಾರೆ. ನಾನೇ ಹಚ್ಚಿ ಬರ್ತಿರೋದು, ಹಚ್ಚಿ ಬರಲಿಕ್ಕೆ 6,000 ತೊಗೊಳ್ತಾ ಇದ್ದೀನಿ. ನನ್ನ ಖರ್ಚು ಅಷ್ಟೇ ಬರ್ತಿದೆ. ಯಾಕಂದ್ರೆ ನಾನು ಒಬ್ಬ ಆಪ್ರೇಟರ್ ಇಟ್ಕೊಂಡು ಮಿಷಿನ್ ಇಟ್ಕೊಂಡು ಮಿಷಿನ್ ಬಾಡಿಗೆ ಮಿಷಿನ್ ಬಂಡವಾಳ ಎಲ್ಲ ಮಾಡಿಕೊಂಡು ಅದಕ್ಕೆ ಮತ್ತೆ ಮೇಲಾಗಿ ಅದಕ್ಕೆ ಮಣ್ಣು ಎತ್ತಲ ಹೇಗೆ ಬೇಕಾಗಿ ಹಾಕಲಿಕ್ಕೆ ಬರಲ್ಲ, ಮಣ್ಣನ್ನು ಸಾಣಿಸ್ಬೇಕು. ಇತ್ತೀಚೆಗೆ ಮಣ್ಣೂ ಒಜೆ ಆಗ್ತಿದೆ. ಇವತ್ತಿನ ಕಾಲದಲ್ಲಿ ಸರ್ ಮಣ್ಣಿನ ಟ್ರೇ ಓರ್ಲಿಕ್ಕೂ ಒಜೆ ಆಗ್ತಿದೆ ಮನುಷ್ಯರಿಗೆ, ಲೇಬರ್ಗೆ. ಇವತ್ತು ಅದನ್ನು ಯೋಚನೆ ಮಾಡಿ ಅದಕ್ಕೆ ಏನು ಮಾಡಿದ್ವಿ, ಮ್ಯಾನ್ಯೂರ್ ಅಂತ ರೆಡಿ ಅದಕ್ಕೆ ಸಪ್ರೇಟ್ ಮಾಡಿದ್ವಿ, ಮ್ಯಾನ್ಯೂರ್ ಅಂತ ಟೈಪ್ ಮಣ್ಣು ಅದನ್ನೇ. ಅದಕ್ಕೆ ಏನು ಮಾಡ್ತೀವಿ, ರೈಸ್ ಮಿಲ್ಲು ಗೋಳಲು, ಶುಗರ್ ಫ್ಯಾಕ್ಟ್ರಿ ಬೂದಿ, ರಾಕ್ ಪಾಸ್ಪೇಟು, ಕೊಕ್ಕೋ ಫೀಟು, ಈ ಕೋಳಿ ಗೊಬ್ಬರ, ಸಗಣಿ ಗೊಬ್ಬರ ಇಂಥವೆಲ್ಲ ಮಿಕ್ಸ್ ಮಾಡಿ ಕ್ಲೀನ್ ಅದ ಮಾಡ್ಕೊಂಡು ರೆಡಿ ಮಾಡಿ ಬ್ಯಾಗ್ ತುಂಬ ಇಟ್ಕೊಳ್ತಿದ್ವಿ. ಅದನ್ನು ಮಾರಾಟ ಮಾಡಿಕೊಳ್ಳಿ, ನಾನು ಇಟ್ಕೊ ನಾನು ಕೆಲಸ ಮಾಡಿ ನನ್ನ ಜೊತೆ ನಮ್ಮ ರೈತರು ಮಾರಾಟ ಮಾಡ್ತಾ ಇದ್ದೀನಿ. ಸ್ವಂತಕ್ಕೆ ಬೀಜ ಚೆಲ್ಕೊಂಡ್ರಿಗೆ ಈ ಥರ ಮಾಡಿಕೊಂಡು ಏನೋ ಆ ಥರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವೆಲ್ಲ ಮಾಡುವಾಗ ಇಷ್ಟೊಂದು ಖರ್ಚು ಬರ್ತಿದೆ 6,000, ಅದಕ್ಕೆ ಹೋಗಿ ಅಷ್ಟೊಂದು ಖರ್ಚು ಬರ್ತಾ ಇರೋದು. 6,000 ಖರ್ಚು ಬರ್ತಿದೆ ಇಲ್ಲಿ. 6,000 ಇಲ್ಲಿ ಖರ್ಚು ಬರ್ತಿದ್ದೆ ನಾವು ಅನ್ಕೊಂತೀವಿ ಸರ್. ಇಲ್ಲಿ 6,000 ತುಂಬ ದೊಡ್ಡ ಅಮೌಂಟ್. ಇಲ್ಲಿ ಮನುಷ್ಯ ನಾಟಿ ಮಾಡುವಾಗ ಒಂದು ಯೋಚನೆ ಮಾಡಿ ನೋಡಿ ಸರ್, 1,000 rupees ಬೀಜಕ್ಕೆ, 500 rupees ಮಡಿ ರೆಡಿ ಮಾಡೋ ಇದಕ್ಕೆ, ಬೇಡ ಅದಕ್ಕೊಂದು 1,000 ರೂಪಾಯಿ ಹೋಗುತ್ತೆ, ಬೇಡ 500 ರೂಪಾಯಿ ಕಟ್ಟಿ ಸಾಕು, 1,500 ಆಯಿತು. 3,000 ರೂಪಾಯಿ ಕಮ್ಮಿ ಕೊಡ್ತಿಲ್ಲ ಸರ್ ಇವತ್ತು, ಮನುಷ್ಯ ನಾಟಿ ತಗೊಳ್ತಿಲ್ಲ, ಮನುಷ್ಯ ನಾಟಿ 3,000 ಆಗ್ತದೆ. ಅಲ್ಲಿಗೆ ಎಷ್ಟಾಯ್ತು ಸರ್? 4,500 ಆಯಿತು, 4,500. ಆಮೇಲೆ ಮಿಷಿನ್ ನಾಟಿದ್ರೆ ಕಣ್ಣುಗಳಾಗ್ತೀವಿ ಸರ್, ಗಾಳಿ ಆಡಲಿಕ್ಕೆ ಸಾಲುಗಳಾಗ್ತಾರೆ ನೋಡಿ, ಇಲ್ಲ ಗೊಬ್ಬರ ಹಾಕ್ಲಿಕ್ಕೆ ಸಾಲುಗಳಾಗ್ತಾರಲ್ಲ, ಮಿಷಿನ್ ನಾಟಿಗೆ ಅದು ಬೇಕಿಲ್ಲ, ಇದ್ರಲ್ಲಿ ಆಟೋಮೆಟಿಕ್ ಆಗಿರುತ್ತೆ ಅಲ್ಲಿ ಹಾಕ್ತಾರೆ, ಅದಕ್ಕೊಂದು 300 ರೂಪಾಯಿ. ಇವೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ 5,000, 5,500 ಅಲ್ಲಾಗುತ್ತೆ ಸರ್, 6,000 ಇಲ್ಲ, ಒಂದು 500-1,000 ವ್ಯತ್ಯಾಸ ಆಗ್ತಿದೆ ಅಷ್ಟೇ. 500-1,000 ವ್ಯತ್ಯಾಸಕ್ಕೋಸ್ಕರ ರೈತರು ಮಿಷಿನ್ ಆಟಿಗೆ ಬರ್ಲಿಕ್ಕೆ ತುಂಬ ದುಬಾರಿ ಅನ್ಕೊಳ್ತಾರೆ. ಸ್ವಂತಕ್ಕೆ ಮಿಷಿನ್ ತೊಗೊಂಡ್ರೆ ಅನುಕೂಲ, ಸ್ವಂತ ಮಿಷಿನ್ 14 ಲಕ್ಷ ಕೊಟ್ಟು ಮಿಷಿನ್ ತೊಗೊಂಡಾಗ ಎಲ್ಲ ರೈತರನ್ನು ಸಾಧ್ಯ ಇಲ್ಲ. ಓಲಿ ಯಾರು ಹೊರಡ್ಯಾರು ಹಚ್ಕೊಡ್ತಾರ ಅಂದರೆ ಅದು 6,000 ಆಗ್ತದೆ, ಅದಕ್ಕೂ ಯೋಚನೆ ಮಾಡ್ತಿದ್ದಾನೆ ರೈತ ಅಂಬೋನು. ಏನು ಮಾಡೋದು ಸರ್? ಮತ್ತೆ ಅಟ್ಲೀಸ್ಟ್ 1,500 ರೂಪಾಯಿ ಸಹಾಯಧನ ಏನಿತ್ತಲ್ಲೋ ಅದನ್ನು ಸರ್ಕಾರ ಕೊಟ್ಟರೆ ಆಸಕ್ತಿ ಬರುತ್ತೆ. ಒಂದು ಎರಡನೇದು, ಅವತ್ತಿನ ಕಾಲದಲ್ಲಿ ಯಾವುದು ಟ್ರೈಗಳು ಸಮೇತ ಸಬ್ಸಿಡಿ ಇತ್ತು ಸರ್ ಆ ಟೈಮ್ನಲ್ಲಿ, ಆ ಟ್ರೈಗಳು ಸಬ್ಸಿಡಿ ಇಲ್ಲ, ಮಿಷಿನ್ಗೂ ಸಬ್ಸಿಡಿ ಇಲ್ಲ, ಇವೆಲ್ಲ ಸಮಸ್ಯೆ ಆಗಿದೆ ಸರ್. ಈಗ ಹಾರ್ವೆಸ್ಟರ್ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಭತ್ತ ಕುಯ್ಯೋ ಮಿಷಿನ್ ಸಬ್ಸಿಡಿ ಕೊಡ್ತಾ, ಇವತ್ತು ಅವಶ್ಯಕತೆ ಇಲ್ಲ. ಇವತ್ತು ಭತ್ತಕ್ಕಿಂತ ಮಿಷಿನ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಭತ್ತ ಇಷ್ಟು ಎಕರೆ ಇದ್ರೆ ಆ ಎಕರೆಗಳು ತಕ್ಕಕ್ಕೆ ಮಿಷಿನ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಈ ಮಿಷಿನ್ಗೆ ಅದಕ್ಕೆ ಸಬ್ಸಿಡಿ ಬೇಕಿಲ್ಲ, ಇರೋ ಮಿಷಿನ್ ಸಾಕು. ಯಾಕೆ ಸರ್ ಬೇಕಿಲ್ಲದಿರೋ ಮಿಷಿನ್ ಸಬ್ಸಿಡಿ ಕೊಟ್ಟು ಬೇಕಿಲ್ಲದಿರೋ ಮಿಷಿನ್ ತಗೊಳ್ಳಿ ಅಂತ ಯಾಕೆ ಹೇಳ್ತಿದ್ರಿ? ಬೇಕಿಲ್ಲ ಅನ್ಸುತ್ತೆ ನನಗೆ. ಈ ಬೇಕಿರೋದಕ್ಕೆ ಕೊಡೋಣ, ಯಾವುದಕ್ಕೆ ಕೊಡಬೇಕು ಅನ್ಸುತ್ತೆ, ಯಾವುದೋ ಮಿಷಿನ್ ನಾಟಿ ಕೊಳ್ಳಿ ಸರ್. ಮಿಷಿನ್ ನಾಟಿ ಮಾಡೋದು ಯಾಂತ್ರಿಕ ಮಿಷಿನ್ ನಾಟಿ ಮಾಡಿದ್ರೆ ಎರಡನೇ ಇನ್ನೊಂದು ಅನುಕೂಲ ಇದೆ, ಅದರಲ್ಲಿ ಕಳೆನೂ ತೆಗಿಬೋದು ಸರ್. ಅದಕ್ಕೂ ಮಿಷಿನ್ಗಳಿದ್ದಾವೆ, ಕಳೆಯನ್ನೂ ತೆಗಿಬೋದು. ಕಳೆ ತೆಗಿ ಇಂಡ್ಲು ಬರೋಂಗೆ ಅದು ಕಳೆ ತೆಗಿ ಬೇರುಗಳು ಲೂಸ್ ಆಗಿರೋದು, ಕಳೆ ತೆಗಿವಾಗ ಬೇರುಗಳು ಅಲಾಡಿಸಿ ಪ್ರತಿ ಸಾಲಲ್ಲೂ ಪ್ರತಿ ಇದನ್ನು ಮುಟ್ಟಿ ಬರೋದ್ರಿಂದ ಅದು ಇಂಡ್ಲು ಟೇಲರ್ಸ್ ಚೆನ್ನಾಗಿ ಬರುತ್ತೆ, ಇಂಡ್ಲು ಚೆನ್ನಾಗಿ ಬರುತ್ತೆ, ರೋಗ ಬಾಧೆ ಇರಲ್ಲ, ಕೀಟ. ಆಮೇಲೆ ಅದರಲ್ಲೇ ಯಾವುದು ಮಿಷಿನ್ ನಾಟಿ ಸಾಲುಗಳು ಇರುತ್ತೆ, ಸಾಲ್ ನಾಟಿ. ಆ ಸಾಲ್ ನಾಟಿಯಲ್ಲಿ ಮಿಷಿನ್ ತೊಗೊಂಡೋಗಿ ಅದರಲ್ಲೇ ಸ್ಪ್ರೇ ಮಾಡ್ಕೊಂಬರ್ಬೋದು, ಅದ್ರ ಪರ್ಟಿಲೈಸ್ ಇದು ಮಾಡ್ಬೋದು, ಗೊಬ್ಬರನ ಹಾಕೋದು ಮಿಷಿನ್ ಇದೆ, ಎಲ್ಲ ಎಲ್ಲ ಎಲ್ಲ ರೆಡಿ ಮಾಡಿದ್ದೀವಿ ಸರ್, ಎಲ್ಲ ಇದೆ ನನ್ನಲ್ಲಿ, ಎಲ್ಲ ಇದೆ. ರೈತರು ಉಪಯೋಗಿಸ್ಕೊಳ್ತಾ ಇಲ್ಲ ಅಷ್ಟೇ ಸರಿಯಾಗಿ. ಈಗ ಯಂತ್ರದ ನಾಟಿಯಿಂದ ಇಷ್ಟಂತೆಲ್ಲ ಅನುಕೂಲಗಳಿದ್ದಾವೆ, ಇಳುವರಿ ಜಾಸ್ತಿ ಬರುತ್ತೆ, ರೋಗಗಳು ಕಡಿಮೆ ಆಗುತ್ತೆ, ನೀವು ಹೇಳ್ದಂಗೆ ಎಲ್ಲದರಿಂದನೂ ಅನುಕೂಲ ಇದೆ. ಈ ಒಂದು ರೈತರಿಗೆ ಅರಿವು ಮೂಡಿಸಂಥ ಕಾರ್ಯಕ್ರಮಗಳಾಗಿರ್ಬೋದು, ಈಗ ನೀವು ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ಇಲಾಖೆಗಳಾಗಿರ್ಬೋದು, ಕೃಷಿ ಇಲಾಖೆಯಿಂದ ಭಾಳ ಸಲ ಮಾಡಿದ್ದಾರೆ, ನಾವು ಅವ್ರ ಜೊತೆಯಲ್ಲಿ ಇದ್ದುಕೊಂಡೇ ಮಾಡಿದ್ದೀವಿ, ಕೃಷಿ ಇಲಾಖೆಯಿಂದನೇ ಮಾಡಿದ್ವಿ, ಭಾಳ ಸಲ ಮಾಡಿದ್ದೀವಿ. ಇದೇ ನಮ್ಮ ಆಯುಕ್ತರಿದಾರಲ್ಲ, ಜಂಟಿ ಆಯುಕ್ತರಿದ್ದರು ಕೃಷಿ ಶ್ರೀನಿವಾಸ, ಅವರು ಆಯಿತು, ಈ ಭಾಳ ಜನ ಸೇರ್ಕೊಂಡು ಮಾಡಿದ್ದೀವಿ. ಇವ್ರ ಜೊತೆಗೆ ಅವರು ಯಾರು ಧರ್ಮಸ್ಥಳದ ಇದು ಯಂತ್ರಸಿ ಯೋಜನೆಯಿಂದ ಅವರು ಮಾಡ್ತಾಯಿದ್ದಾರೆ. ಇವರೆಲ್ಲ ಮಾಡಿರೋದ್ರಿಂದ ಆಗಲೇ ಹೇಳಿದ್ನಲ್ಲ ಸರ್, ಈ ಮಟ್ಟಕ್ಕೆ ಈ ಪ್ರಮಾಣಕ್ಕೆ ಬಂದಿದೆ, ಇಲ್ಲಾಂದ್ರೆ ಇನ್ನು ಇಲ್ಲಿಗೂ ಇರ್ತಿದ್ದಿಲ್ಲ. ಇದು ಹಿಂಗೆ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ನಾವಂತ ನಮ್ಮ ಜೊತೆಗೆ ನಮ್ಮಂಗೆ ಇವ್ರಿಂದ ಸರ್ ಎಲ್ಲರೂ ಓದ್ಕೊಂಡು ಎಲ್ಲರೂ ಜಾಬ್ ಮಾಡ್ತಾ ಇಲ್ಲ, ಹೌದಾ? ಕೆಲವರಿದ್ದಾರೆ ನಮಗೆ ಬಂದು ಇದು ಮುಂದಕ್ಕೆ ಬಂದು ಇಂಥವೆಲ್ಲ ಮಾಡಿಕೊಂಡ್ರೆ, ಇಲ್ಲಿ ಇಂಥವ್ರಿಗೆಲ್ಲ ಸಪೋರ್ಟ್ ಕೊಟ್ಟರೆ ನಮ್ಮ ಸರ್ಕಾರ ಏನೋ ಮಾಡಿದರೆ ಒಂದು ಮಾಡಿದ್ರೆ ಒಳ್ಳೇದು ಸರ್. ಕೊನೆಯದಾಗಿ ಶ್ರೀನಿವಾಸ್ ಅವರೇ, ಈ ಭತ್ತದ ಯಂತ್ರದ ನಾಟಿ ಹಿಂದೆ ಸಾಕಷ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ರ, ನೀವು ಅನುಕೂಲ ಮಾಡ್ಕೊಂಡಿದ್ರ, ಕೊನೆಯದಾಗಿ ನಮ್ಮ ರೈತ ಬಾಂಧವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ಸರ್, ರೈತರು ಬಾಂಧವರು ಹೇಳೋದು ಇಷ್ಟೇ ಸರ್, ಅಡಿಕೆ ಅಡಿಕೆ ಅಡಿಕೆ ಅಂತ ಹೋಗೋದು ಬೇಡ. ಭತ್ತ ಅನ್ನೋದು ಒಂದು ಸಾಂಪ್ರದಾಯಿಕ ಬೆಳೆ ಸರ್, ಅದು ಬೆಳೆಯೋಣ. ಇವತ್ತಿರುತ್ತೆ ಅಡಿಕೆ, ನಾಳೆ ಹೋಗುತ್ತೆ, ಹೇಳಿಕ್ಕಾಗಲ್ಲ. ಭತ್ತ ಅನ್ನೋದು ಯಾವತ್ತಿಗೂ ಬೇಕೇ ಬೇಕು, ಯಾಕಂದ್ರೆ ನಮ್ಮ ಊಟ ಮಾಡಿದ್ರೆ ಅನ್ನ ಅದು. ಹಾಂ, ಅದು ಬೆಳೆಯೋಣ, ಅದು ಬಿಡೋದು ಬೇಡ, ಬೆಳೆಯೋಕ್ಕೆ ಪ್ರಯತ್ನ ಮಾಡೋಣ. ಈ ನಾವೇ ಬಿಟ್ಬಿಟ್ಟು ನಾಳೆ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಹೌದಾ? ಅದಕ್ಕೋಸ್ಕರ ಈಗ ಕೂಲಿ ಕಾರ್ಮಿಕರು ನಂಬ್ಕೊಂಡೇ ಕೆಲಸ ಮಾಡಬೇಕಂತೇನಿಲ್ಲ, ಯಾಂತ್ರಿಕೃತವಾಗಿ ಪ್ರಯತ್ನ ಮಾಡೋಣ, ಮಾಡಿ ಉಳಿಸೋಣ ಅಂತ ಹೇಳಬಲ್ಲೆ. ಇದಕ್ಕಿನ್ನೂ ಜಾಸ್ತಿ ಹೇಳೋಕ್ಕಾಗಲ್ಲ, ಇದಷ್ಟಂತ ಹೇಳಬಲ್ಲೆ ನಾನು. ಹಾಗಿದ್ರೆ ಶ್ರೀನಿವಾಸ್ ಅವರು, ಈ ಯಾಂತ್ರೀಕೃತ ಭತ್ತದ ನಾಟಿ ವಿಧಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತ ಬಂದವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು? ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ, ವಾಸು ಅಂತಾರೆ. ನನ್ನ ಮೊಬೈಲ್ ನಂಬರು 9886634014. ರೈತ ಬಂದವರೇ, ಇದು ಬುಳ್ಳಾಪುರ ಗ್ರಾಮದ ಶ್ರೀನಿವಾಸ್ ಅವರ ಮೊಬೈಲ್ ಸಂಖ್ಯೆ 9886634014. ಭಾಳ ಸಂತೋಷ ಶ್ರೀನಿವಾಸ್ ಅವರೇ, ಇದುವರೆಗೂ ಈ ಯಾಂತ್ರೀಕೃತ ಭತ್ತ ನಾಟಿ ವಿಧಾನದ ಬಗ್ಗೆ ನಮ್ಮ ರೈತ ಬಂದವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲಗಳು ನಮ್ಮ ರೈತ ಬಂದವರು ಪಡ್ಕೊಂಡು, ತಮ್ಮ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಯಾಂತ್ರೀಕೃತ ಭತ್ತ ನಾಟಿಯ ಪದ್ಧತಿಯ ಅನುಭವಗಳು ಕುರಿತು ದಾವಣಗೆರೆ ತಾಲೂಕು ಬುಳ್ಳಾಪುರ ಗ್ರಾಮದ ಕೃಷಿಕ ಶ್ರೀನಿವಾಸ್ ಚಕ್ಕೂರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿಯಲ್ಲಿ ಹಲೋ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಕೃಷಿಯಲ್ಲಿ ಸಮಗ್ರ ಬೆಳೆ ನಿರ್ವಹಣಾ ಕ್ರಮಗಳು. ರೈತರು ತಮ್ಮ ಕೃಷಿ ತೋಟಗಾರಿಕೆ ಹಾಗೂ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ರೋಗ ಕೀಟಗಳ ಬಾಧೆ ಹಾಗೂ ಅತಿ ಹೆಚ್ಚು ಮಳೆಯಿಂದ ಬೆಳೆಗಳಲ್ಲಿ ಕಾಣಿಸಿಕೊಂಡಿರುವ ತೊಂದರೆಗಳು ಇನ್ನು ಮುಂತಾದ ವಿಷಯಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ಕೀಟಶಾಸ್ತ್ರಜ್ಞರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಎಸ್ ಓಂಕಾರಪ್ಪ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮಲ್ಲದ ಮೊಬೈಲ್ ಸಂಖ್ಯೆಗಳು 9448640723 ಹಾಗೂ 9141970272. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಹಲೋ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಂಜೆ 6:51 ನಿಮ್ಮ ಚಿತ್ರದುರ್ಗ ಎಫ್ಎಂನಲ್ಲಿ. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,151 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಲ್ಗೆ ಕನಿಷ್ಠ 2,900 ರೂಪಾಯಿಗಳು, ಗರಿಷ್ಠ 7,669 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಲ್ಗೆ ಕನಿಷ್ಠ 1,959 ರೂಪಾಯಿಗಳು, ಗರಿಷ್ಠ 2,290 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,702 ರೂಪಾಯಿಗಳು, ಗರಿಷ್ಠ 1,711 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 6,824 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 51,419 ರೂಪಾಯಿಗಳು, ಗರಿಷ್ಠ 51,829 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 40,610 ರೂಪಾಯಿಗಳು, ಗರಿಷ್ಠ 41,099 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 31,009 ರೂಪಾಯಿಗಳು, ಗರಿಷ್ಠ 31,459 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 50,939 ರೂಪಾಯಿಗಳು, ಗರಿಷ್ಠ 51,369 ರೂಪಾಯಿಗಳು. ಹತ್ತಿ ಡಿಸಿಎಚ್ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 10,999 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 47,099 ರೂಪಾಯಿಗಳು, ಗರಿಷ್ಠ 52,799 ರೂಪಾಯಿಗಳು. ಮೆಣಸು ಕ್ವಿಂಟಲ್ಗೆ ಕನಿಷ್ಠ 30,129 ರೂಪಾಯಿಗಳು, ಗರಿಷ್ಠ 47,129 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 5,500 ರೂಪಾಯಿಗಳು. ಬೂದುಕುಂಬಳಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಕ್ವಿಂಟಲ್ಗೆ ಕನಿಷ್ಠ 5,000 ರೂಪಾಯಿಗಳು, ಗರಿಷ್ಠ 6,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 1,000 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳು, ಗರಿಷ್ಠ 800 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1,200 ರೂಪಾಯಿಗಳು. ಸಪೋಟ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,600 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ನೆಲಗಡಲೆ, ಶೇಂಗಾ ಗೆಜ್ಜೆ ಕ್ವಿಂಟಲ್ಗೆ ಕನಿಷ್ಠ 2,370 ರೂಪಾಯಿಗಳು, ಗರಿಷ್ಠ 5,800 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್